ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಎಸ್ಎಸ್ ಅಂಗಡಿ ಹಾಗೂ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಬಿಡಿ ಬಿರಾದರ್ ಅವರೊಂದಿಗೆ ಪೂರ್ವಭಾವಿ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಆತ್ಮೀಯ ರೈತ ಬಾಂಧವರೇ, ರೈತರ ಒಂದು ಜಾತ್ರೆ, ರೈತರ ಒಂದು ದೊಡ್ಡ ಹಬ್ಬ, ಉತ್ತರ ಕರ್ನಾಟಕಕ್ಕೆ ಕೃಷಿ ಮೇಳ ತುಂಬ ದೊಡ್ಡ ಹಬ್ಬ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮೊದಲಿಂದನೇ ಮಾಡ್ಕೊತ ಬಂದಿದೆ. ಕೃಷಿ ವಿಶ್ವವಿದ್ಯಾಲಯ ಈ ಕಾಲೇಜಲ್ಲಿದೆಲ್ಲ 75 ವರ್ಷವನ್ನು ಆಚರಿಸ್ತಾ ಇದೆ ಆಕಾಶವಾಣಿಯ ಜೊತೆಗೆ. ಆಕಾಶವಾಣಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ಎರಡೂ 75ರ ಒಂದು ಸಂಭ್ರಮದೊಳಗಿದ್ದೇವೆ. ಈ ಒಂದು ಸಂಭ್ರಮದೊಳಗೆ ನಾವು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರಿದ್ದಾರೆ. ಅವರು ರೈತರ ವಿಸಿ ಅಂತಲೇ ಭಾಳ ಜನಪ್ರಿಯ, ರೈತರ ಬಗ್ಗೆ ಭಾಳ ವಿಶೇಷ ಮಮತೆ, ಹಾಗೆಯೇ ಕೃಷಿ ವಿದ್ಯಾರ್ಥಿಗಳಿಗೆ ಕೂಡ ಸಂಶೋಧನೆಗೆ ವಿಸ್ತರಣೆಗೆ ಎಲ್ಲದಕ್ಕೂ ಕೂಡ ಇಂಬಿಕೊಡೋ ನಿಟ್ಟಿನೊಳಗೆ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ಒಟ್ಟಾರೆಯಾಗಿ ಒಂದು ಸಂಯೋಜನೆಗೆ ಹೆಸರಾದಂಥವರು. ಇವತ್ತು ಕೃಷಿ ಒಂದು ಮಿತ್ರರಿಗೆ ತರಬೇತಿ ನೀಡೋ ನಿಟ್ಟಿನೊಳಗೆ ಸಾಕಷ್ಟು ಇವತ್ತು ವೈವಿಧ್ಯಮಯವಾಗಿ ಸಮಗ್ರ ಕೃಷಿ ಮಾಡಲಿಕ್ಕೆ ರೈತರು ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ಕೃಷಿ ವಿಶ್ವವಿದ್ಯಾಲಯ, ಕೃಷಿ ಸಂಶೋಧನಾ ಕೇಂದ್ರಗಳು ಮತ್ತು ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಗಳ ಸಹಕಾರದೊಂದಿಗೆ ಹೇಗೆ ಅವರು ಸಮನ್ವಯವಾಗಿ ಕಾರ್ಯನಿರ್ವಹಿಸ್ತಾ ಒಂದು ಈ ಭಾಗದ ಒಂದು ರೈತರ ಬೆಳವಣಿಗೆಗೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಕನಸಿದೆಯಲ್ಲ, ರೈತರ ಒಂದು ಇನ್ಕಮ್ ಡಬಲ್ ಆಗಬೇಕು, ಸಂತೋಷವಾಗಿ ಆರ್ಥಿಕ ಒಂದು ಪ್ರಗತಿಯಿಂದ ನಡೆಸಬೇಕು ಅಂತ ಅನ್ನೋ ಕಾಳಜಿ ಏನಿದೆಯಲ್ಲ, ಅದು ವಸ್ತುಶಃ ಕೃಷಿ ವಿಶ್ವವಿದ್ಯಾಲಯದ ಆಶಯವೂ ಕೂಡ ಆಗಿದೆ. ಅಂಟಿನೊಳಗೆ ಆತ್ಮೀಯಕೆಯೊಳಗೆ ಕೃಷಿ ಶೋಧನೆ ಸಾಧನೆ ಈ ಒಂದು ಪ್ರಾಯೋಜಿತ ಕಾರ್ಯಕ್ರಮ, ಆಕಾಶವಾಣಿ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಗ್ತಾ ಇರುವಂಥ ಈ ಒಂದು ಕಾರ್ಯಕ್ರಮ, ಇದಕ್ಕೆ ಇವತ್ತಿನ ಒಂದು ಕೃಷಿ ಮೇಳದ ವಿಶೇಷಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಚೋಳೇನ್ ಅವರೇ. ಹಾಗೆಯೇ ವಿಸ್ತರಣೆ ನಿರ್ದೇಶಕರಾಗಿರುವಂತಹ ಎಸ್ ಎಸ್ ಅಂಗಡಿ ಅವರಿದ್ದಾರೆ. ಅವರು ಯಶಸ್ವಿಯಾಗಿ ಕೂಡ ವಿಸ್ತರಣೆಗೆ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಎಲ್ಲಿ ಬೇಕಲ್ಲಿ ಓಡಾಡ್ತಾರೆ. ಸಾಕಷ್ಟು ರೈತರಿಗೆ ಒಂದು ಪ್ರಾತ್ಯಕ್ಷಿಕೆಗಳು ಮಾಡೋದ್ರ ಮೂಲಕ ಮತ್ತು ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಹೇಗೆ ವಿಸ್ತರಣೆ ಮಾಡಲಿಕ್ಕೆ ಏನು ಅವಕಾಶ ಇದೆ ಅದನ್ನು ಯಾವಾಗಲೂ ಚರ್ಚೆ ಮಾಡ್ತಿರ್ತಾರೆ. ನಿಮಗೆ ಸ್ವಾಗತ ಡಾಕ್ಟರ್ ಎಸ್ ಎಸ್ ಅಂಗಡಿ ಅವರೇ. ನಮಸ್ಕಾರ, ಸುಸ್ವಾಗತ. ನಮ್ಮ ಜೊತೆಗೆ ವಿಡಿ ಬಿರಾದಾರ್ ಇದ್ದಾರೆ, ಸಂಶೋಧನಾ ಒಂದು ನಿರ್ದೇಶಕರು. ಯಾವುದೇ ಒಂದು ಹೊಸ ಹೊಸ ತಳಿ ಬಂದರೆ ಇವತ್ತು ಸೆಲ್ಫ್ ರೆಸಿಸ್ಟೆಂಟ್ ಅಂತೀವಿ, ಅಂದರೆ ಯಾವುದೋ ಒಂದು ರೋಗ ಒಂದು ನಿರೋಧಕತೆಯನ್ನು ಬೆಳೆಸ್ಕೊಳ್ಳುವಂಥದ್ದು, ಮತ್ತು ಜಾಸ್ತಿ ಕಸ ಆಗದೇ ಇರುವಂಥದ್ದು, ಮತ್ತು ಪರಿಸರ ಸ್ನೇಹಿಯಾಗಿರುವಂಥ ತಳಿಗಳು ಬಂದಾಗ ಅವುಗಳಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಆ ತಳಿಗಳ ಬಿಡುಗಡೆ ಮಾಡಿ ಅವರಿಗೆ ಅನುಕೂಲ ಆಗೋ ನಿಟ್ಟಿನೊಳಗೆ ಅದನ್ನು ಮುಟ್ಟಿಸೋದೇನಿದೆಯಲ್ಲ, ಆ ಸಂಶೋಧನೆ ಆದಾಗಲೇ ಸಾಧ್ಯ. ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನೆ ಹೊಣೆ ಹೊತ್ತಿರುವಂತಹ ಡಾಕ್ಟರ್ ಬಿ ಡಿ ಬಿರಾದಾರ್ ಅವರೇ, ತಮಗೂ ಸ್ವಾಗತ, ಸುಸ್ವಾಗತ. ಕುಲಪತಿಗಳೇ, ಭಾಳ ನಮಗೆ ಸಂತೋಷ ಅಂದರೆ ತಾವು ಯಾವಾಗಲೂ ಕೂಡ ನಗುಮುಖ ನಗ್ತಾ ನೀವು ಕೃಷಿಕರ ಸಮಸ್ಯೆಯನ್ನು ಆಲಿಸ್ತೀರಿ ಮತ್ತು ಅದಕ್ಕೆ ಒಂದು ಸಮಾಧಾನವಾದ ಪರಿಹಾರವನ್ನು ಹೇಳ್ತೀರಿ ಮತ್ತು ಸಾಕಷ್ಟು ಜನ ಸಂತೋಷವಾಗಿ ತಮ್ಮ ಹತ್ರ ಬಂದು ಅವಾಲುಗಳನ್ನು ಹೇಳಿಕೊಂಡು ಖುಷಿಪಟ್ಟಿದ್ದಾರೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕೃಷಿ ಮೇಳದ ಆಕರ್ಷಣೆ ಏನಿದೆಯಲ್ಲ, ಏನು ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಅಂತೇಳಿ ಒಂದು ಟೈಟಲ್ ಎಲ್ಲ ಇದೆ, ಕೃಷಿ ಮೇಳದ ಆಕರ್ಷಣೆ ಬಗ್ಗೆ ಆರಂಭಿಕ ಮಾತುಗಳನ್ನು ತಾವು ಹೇಳ್ಬೋದಾ? ಧನ್ಯವಾದಗಳು ಚೋಳೇನವರೇ. ಸೊ ಮೊಟ್ಟ ಮೊದಲು ಕೃಷಿ ಶೋಧನೆ ಸಾಧನೆಯ ಎಲ್ಲ ಕೇಳುಗರಿಗೆ, ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಮತ್ತು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ನಾವು 2022 ನವಂಬರಿಂದ ಪ್ರಾರಂಭ ಆಗಿ ಎಲ್ಲ ಕೇಳುಗರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರತಿ ಸೋಮವಾರ, ಸೊ ಯಾವಾಗ ಕೃಷಿರಂಗ ಪ್ರಾರಂಭವಾದೀತು, ಯಾವಾಗ ಕೃಷಿ ಶೋಧನೆ ಸಾಧನೆ ಬಗ್ಗೆ ಕೇಳೇನು ಅಂತ ಹೇಳಿ ರೈತರು ತವಕದಿಂದ ಈ ಒಂದು ಕಾರ್ಯಕ್ರಮವನ್ನು ಆಲಿಸ್ತಾ ಇರ್ತಾರೆ. ಇದರ ಫೀಡ್ಬ್ಯಾಕು ನಮಗೆ ಸಾಕಷ್ಟು ಬಂದಿದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳ ರೈತರ ಜಾತ್ರೆ ಅಂತಲೇ ಭಾಳಷ್ಟು ಪ್ರಸಿದ್ಧಿಯಾಗಿದೆ. ಇದು ಸುಮಾರು 60-70 ವರ್ಷ ಸತತವಾಗಿ ನಮ್ಮ ಎಲ್ಲ ಹಿರಿಯರ ಶ್ರಮದಿಂದ ಇಷ್ಟು ಬೆಳೆದು ಬಂದಿದೆ. ನಾವು ವಿದ್ಯಾರ್ಥಿಗಳಿದ್ದಾಗ ನೋಡ್ತಿದ್ವಿ, ಸುಮಾರು 200-300 ಅಷ್ಟೇ ರೈತರು ಬರ್ತಿದ್ರು, ಒಂದು 50-60 ಸ್ಟಾಲ್ ಇರ್ತಿದ್ವು. ಇದು ಕ್ರಮೇಣ ಬೆಳೆದು ಬಂದು ದೊಡ್ಡ ಜನಸಾಗರ ಬರುವಂಥ ಒಂದು ಕೃಷಿ ಮೇಳ ಆಗಿದೆ. ನಾವು ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳದ ಒಂದು ಅಂಕಿ ಸಂಖ್ಯೆಯನ್ನು ನೋಡಿದಾಗ ದೇಶದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಮೇಳವನ್ನು ಆಚರಣೆ ಮಾಡುವುದರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ವರ್ಷ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಮಾಡೋದ್ರ ಸಲುವಾಗಿ ಹೊರಟಿದ್ದೇವೆ. ಅದರ ಪೂರ್ವ ತಯಾರಿಯನ್ನು ಎಲ್ಲ ಮಾಡಿದ್ದೇವೆ. ಈ ವರ್ಷದ ಕೃಷಿ ಮೇಳ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಅನ್ನುವಂಥ ಒಂದು ಶೀರ್ಷಿಕೆಯೊಡನೆ ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳು ಏನಪ್ಪ ಅಂತಂದ್ರೆ ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಕೈಗೊಳ್ಳಬೇಕಾದ ಬೆಳೆ ಪದ್ಧತಿಗಳು. ಈಗ ತಾವು ನೋಡಿರಿ, ಹೋದ ವರ್ಷ ಬರಗಾಲ ಬಂತು, ಈ ವರ್ಷ ಹೆಚ್ಚು ಮಳೆ ಆಗ್ತಾ ಇದೆ. ಹೀಗೆ ಈ ಒಂದು ಹವಾಮಾನ ವೈಪರೀತ್ಯ ಇದ್ದಾಗ ನಮ್ಮ ರೈತರಿಗೆ ಇಂತಹ ಪರಿಸ್ಥಿತಿ ಇದ್ದಾಗ ಈಗ ಬೆಳೆಗಳು ಹಾನಿಯಾಗ್ತಾವೆ, ಯಾವ ಪರ್ಯಾಯ ಬೆಳೆಗಳು ಬೆಳಿಬೇಕು, ಏನು ಮುಂಗಾರಿ ಬೆಳೆ ಹಾಳಾದಾಗ ಅದು ತಾವು ಯಾವುದೇ ಒಂದು ಕಾಲ ಹೋಗಲಾರ್ದ ಮುಂದಿನ ಬೆಳೆ ಯಾವ್ದು ಬೆಳ್ಕೊಳ್ಬೇಕು, ಹಿಂಗಾರಿ ಬೆಳೆಗಳನ್ನು ಯಾವ ಬೆಳೆ ಬೆಳಿಬೇಕು, ಮತ್ತು ಕಡಿಮೆ ಅವಧಿಯಲ್ಲಿ ಬೆಳೆಯುವಂಥ ಬೆಳೆ, ಯಾಕಂದರೆ ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ಆ ತೇವಾಂಶವನ್ನು ಸಮರ್ಪಕವಾಗಿ ಹೀರಿಕೊಂಡು ಬೆಳೆಯುವಂಥ ಬೆಳೆಗಳು. ಆಮೇಲೆ ಹವಾಮಾನ ವೈಪರೀತ್ಯದಿಂದ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ, ಉಷ್ಣಾಂಶ ಜಾಸ್ತಿ ಆಗ್ತಾ ಇರೋದರಿಂದ ಹೆಚ್ಚಿನ ಉಷ್ಣಾಂಶವನ್ನು ತಡೆದುಕೊಂಡು ಬರುವಂಥ ತಳಿಗಳನ್ನು ನಮ್ಮ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಇದ್ದಾರೆ. ಆ ಒಂದು ಕೆಲಸ ನಿರಂತರವಾಗಿ ನಡೀತಾ ಇದೆ. ಮತ್ತು ಇನ್ನೊಂದು ಪ್ರಮುಖ ಆಕರ್ಷಣೆ ಏನಪ್ಪ ಅಂತಂದರೆ ಸಮಗ್ರ ಬೆಳೆ ನಿರ್ವಹಣೆ, ಜೈವಿಕ ಗೊಬ್ಬರ ಹಾಗೂ ಕೀಟನಾಶಕಗಳು. ನಾವು ಯಾವುದೇ ಒಂದು ನಮ್ಮ ಕೃಷಿಯನ್ನು ಮಾಡಬೇಕಾದ್ರೆ ಸಮಗ್ರ ಕೃಷಿ ಬೇಕಾಗ್ತದೆ, ಅದಕ್ಕೆ ಬೇಕಾದಂಥ ಪೂರಕ ಎಲ್ಲ ನಿರ್ವಹಣೆ ಬಗ್ಗೆ ಜೈವಿಕಗಳು, ಕೀಟನಾಶಕಗಳು ಅವುಗಳನ್ನು ನಾವು ತಯಾರು ಮಾಡಿ ರೈತರಿಗೆ ನಿರ್ವಹಣೆ ಮಾಡಲಿಕ್ಕೆ ಕೊಡ್ತವೆ. ಅದು ಒಂದು ಮುಖ್ಯ ಆಕರ್ಷಣೆ. ಆಮೇಲೆ ವಿವಿಧ ಬೆಳೆಗಳ ತಾಂತ್ರಿಕತೆಗಳ ಪ್ರಾತ್ಯಕ್ಷತೆಗಳು, ಎಲ್ಲ ಬೆಳೆಗಳಲ್ಲಿ ಏನು ಸಂಶೋಧನೆ ಆಗಿದೆ, ಉತ್ಪಾದನೆ ಆಗಲಿ ಕೀಟ ನಿರ್ವಹಣೆಯಲ್ಲಿ ಆಗಲಿ, ಈ ಒಂದು ಪ್ರಾತ್ಯಕ್ಷತೆಗಳು ಕ್ಷೇತ್ರದಲ್ಲಿ ಸಿಗ್ತಾವೆ. ಆಮೇಲೆ ಮಳೆ ನೀರು ಸಂಗ್ರಹಣೆ ಮತ್ತು ಅಂತರ್ಜಲ ಪುನರುಚ್ಚೇತನಗಳು, ಬರಗಾಲ ಪ್ರದೇಶ ಇರುವಂಥ ಪ್ರದೇಶದಲ್ಲಿ ಮಣ್ಣಿನ ತೇವಾಂಶ ಕಾಣಿಕೊಳ್ಳಲಿಕ್ಕೆ ಅದಕ್ಕೆ ಕೊಳವೆ ಬಾವಿಯನ್ನು ಹೇಗೆ ಮರುಪೂರ್ಣ ಮಾಡಬೇಕು ಅನ್ನೋದಂಥ ಒಂದು ಸಂಶೋಧನೆ ನಮ್ಮ ನವಲಗುಂದ ತಾಲೂಕಿನ ಬೆಳವಟ್ಟಿಗೆ ಸಂಶೋಧನಾ ಕೇಂದ್ರದಲ್ಲಿ ನಡೆದಿದೆ. ಅದನ್ನು ಕೂಡ ನಾವಿಲ್ಲಿ ನಮ್ಮ ಸ್ಟಾಲ್ನಲ್ಲಿ ಪ್ರಾತ್ಯಕ್ಷತೆ ಮೂಲಕ ರೈತರಿಗೆ ತಿಳಿಸ್ಕೊಡ್ತೇವೆ. ಹಾಗೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ಮತ್ತು ಅದರ ರಕ್ಷಣೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ರೈತರಿಗೆ ತಿಳಿಸ್ಕೊಡ್ತೇವೆ. ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ ಮತ್ತು ಕೀಟ ಪ್ರಪಂಚದ ಪ್ರದರ್ಶನ ಇರ್ತದೆ. ಸುಧಾರಿತ ಕೃಷಿ ಯಂತ್ರೋಪಕರಣಗಳು ಮತ್ತು ಕಿಸಾನ್ ದ್ರೋಣ ಬಳಕೆ. ಯಾಕಪ್ಪ ಅಂತಂದರೆ ಕೃಷಿಯಲ್ಲಿ ಏನು ಕಾರ್ಮಿಕರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಕೃಷಿಗೆ ಬರೋದು, ಅದಕ್ಕಾಗಿ ಯಾಂತ್ರೀಕರಣ ಅನಿವಾರ್ಯ ಆಗಿದೆ. ಆದ್ದರಿಂದ ದೊಡ್ಡ ದೊಡ್ಡ ಯಂತ್ರಗಳನ್ನು ಹಿಡಿದು ಅತಿ ಚಿಕ್ಕ ಯಂತ್ರಗಳವರೆಗೆ ಇಲ್ಲಿ ಸ್ಟಾಲ್ಗಳು ಇರ್ತಾವೆ. ಅವುಗಳನ್ನು ರೈತರು ತಮಗೆ ಯಾವ ಯಂತ್ರಗಳು ಬೇಕು ಅನ್ನುವುದನ್ನು ಮನದಟ್ಟಾಗಿ ನೋಡಿಕೊಂಡು ತಾವು ಅವುಗಳ ಬಗ್ಗೆ ಚರ್ಚೆ ಮಾಡಿ ಅವುಗಳನ್ನು ಖರೀದಿ ಮಾಡಿಕೊಳ್ಳಿಕ್ಕೆ ಇದು ಒಂದು ಅತ್ಯಂತ ಸಮಂಜಸ ಪ್ರದರ್ಶನಗಳು ಇರ್ತಾವಂತ ನನಗೆ ಅನಿಸಿಕೆ. ಆಮೇಲೆ ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ ಇರ್ತದೆ. ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಎಲ್ಲ ವಿಷಯದ ತಜ್ಞರು ಅಲ್ಲಿ ಕೂತಿರ್ತಾರೆ. ರೈತರು ತಮಗೆ ಸಮಸ್ಯೆ ಇದ್ದಾಗ ಆ ಒಂದು ಸಮಸ್ಯೆಯನ್ನು ಅಲ್ಲಿ ನೋಂದಣಿ ಮಾಡಿ ತಾವು ಯಾವ ಬೆಳೆಗಳಲ್ಲಿ ಯಾವ ಸಮಸ್ಯೆ ಇದೆ ಅನ್ನ ಕೂಲಂಕುಷವಾಗಿ ಜ್ಞಾನಿಗಳಿಗೆ ಚರ್ಚೆ ಮಾಡಿ ಅದನ್ನು ತಾವು ಪರಿಹಾರ ತೆಗೆದುಕೊಂಡು ಬೇಕಿದ್ದರೆ ಭರಿಸಿಕೊಂಡು ತಾವು ಹೋಗಲಿಕ್ಕೆ ಅನುಕೂಲ ಇದೆ. ಆಮೇಲೆ ರೈತರ ಆವಿಷ್ಕಾರ, ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಎಲ್ಲ 7 ಜಿಲ್ಲೆಯಲ್ಲಿ ಆಯ್ದು ರೈತರನ್ನು ಗುರುತಿಸಿ ಅವರನ್ನು ರೈತರಿಂದ ರೈತರಿಗೆ ಕಾರ್ಯಕ್ರಮದಲ್ಲಿ ಆವಿಷ್ಕಾರಿ ರೈತರಿಗೆ ನಾವು ಅವರಿಗೆ ಸನ್ಮಾನ ಮಾಡಿ ಅವರು ಮಾಡಿದಂಥ ಸಾಧನೆಯನ್ನು ರೈತರಿಗೆ ಹೇಳಿಕೊಡ್ತೀವಿ. ಆಮೇಲೆ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆ, ಪ್ರತಿ ಜಿಲ್ಲೆಯಲ್ಲಿ ಒಬ್ಬ ಶ್ರೇಷ್ಠ ಕೃಷಿಕ ಶ್ರೇಷ್ಠ ಕೃಷಿ ಮಹಿಳೆಯರನ್ನು ನಾವು ಆಯ್ಕೆ ಮಾಡ್ತೀವಿ. ಅವರಿಂದನೂ ಕೂಡ ನಾವು ಪ್ರತಿ ದಿವಸ ಮಧ್ಯಾಹ್ನ ರೈತರಿಂದ ರೈತ ಕಾರ್ಯಕ್ರಮದಲ್ಲಿ ಅವರ ಅನುಭವವನ್ನು ಅವರು ಹಂಚಿಕೊಳ್ತಾರೆ. ಮತ್ತು ಕೃಷಿ ಅರಣ್ಯ ಮೇವಿನ ಬೆಳೆಗಳ ತಾಂತ್ರಿಕತೆಗಳ ಬಗ್ಗೆಯೂ ಪ್ರಾತ್ಯಕ್ಷತೆಗಳಿದ್ದಾವೆ. ಪಶುಸಂಗೋಪನೆ ಹಾಗೂ ಜಾನುವಾರುಗಳ ಪ್ರದರ್ಶನ. ಆಮೇಲೆ ತಾವೇನು ಈಗ ಹೇಳಿದಿರಲ್ಲ, ರೈತರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರದವರು ದ್ವಿತೀಯ ಕೃಷಿ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೌಲ್ಯವರ್ಧನೆ, ಪ್ರತಿಯೊಂದು ಬೆಳೆಯಲ್ಲಿನೂ ಮೌಲ್ಯವರ್ಧನೆ ಮಾಡಿದರೆ ಸಾಕಷ್ಟು 1 ಸುಮಾರು 4-5 ಪಟ್ಟು ಅವರು ಆದಾಯವನ್ನು ಜಾಸ್ತಿ ಮಾಡ್ಕೋಬೋದು. ಮಾರ್ಕೆಟ್ನಲ್ಲಿ ಈಗ ಜೋಳನ ಹಂಗೆ ಮಾರೋದ ಬದಲಿ ಅವನ್ನು ನುಚ್ಚು ಮಾಡಿ ಮಾರೋದು, ಜೋಳದ ಖಾದ್ಯ ಪದಾರ್ಥಗಳು ಇರ್ತವೆ, ಸಿರಿಧಾನ್ಯಗಳನ್ನು ಹಾಗೆ ಮಾರಲಾರ್ದೇ ಅವುಗಳನ್ನ ಸಂಸ್ಕರಣೆ ಮಾಡಿ ಪ್ಯಾಕೆಟ್ ಮಾಡಿ ಮಾಡಿದ್ರದ್ದು ಎಷ್ಟೋ ಲಾಭದಾಯಕ ಆಗ್ತದೆ. ಸಿರಿಧಾನ್ಯಗಳಿಂದ ಈಗೇನು ಚಕ್ಲಿ ಮಾಡ್ತಾರೆ, ಉಂಡಿ ಮಾಡ್ತಾರೆ, ಬಿಸ್ಕೆಟ್ ಮಾಡ್ತಾರೆ, ಆಮೇಲೆ ದೋಸೆ ಮಿಕ್ಸ್ ಮಾಡ್ತಾರೆ. ಹೀಗೆ ಸಾಕಷ್ಟು ನಾವು ಮೌಲ್ಯವರ್ಧಿತ ಏನು ಪದಾರ್ಥಗಳನ್ನು ನಮ್ಮ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಮಾಡಿದ್ದಾರೆ. ಅದಕ್ಕೆ ಇದರಿಂದ ನಮ್ಮ ಕುಟುಂಬದ ಸಂಪನ್ಮೂಲ ಜಾಸ್ತಿ ಆಗ್ತದೆ, ಇದ್ರ ಬಗ್ಗೆನೂ ತಿಳುವಳಿಕೆ ಇದೆ ಅಂತ ನಮ್ಮಲ್ಲಿ ಮಾಹಿತಿನೂ ಕೂಡ ಕೊಡ್ತಾರೆ. ಬಹಳ ಸಂತೋಷ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ. ಕೃಷಿ ಮೇಳವನ್ನು ತುಂಬಾ ವೈಜ್ಞಾನಿಕವಾಗಿ ಸಂಯೋಜಿಸಲಾಗಿದೆ, ಸಮಗ್ರವಾಗಿ ನಮ್ಮ ಕೃಷಿಕರಿಗೆ ಅನುಕೂಲ ಆಗಿರಬೇಕು ಅನ್ನೋ, ಯಾಕಂದ್ರೆ ಇವತ್ತು ಕೃಷಿಕರು ಕೃಷಿ ಸಾಕ್ಷರತೆಯನ್ನು ಪಡಿಬೇಕಾಗಿದೆ. ಮುಖ್ಯವಾಗಿ ನಾವು ಸಾಕ್ಷರಾಗಿರುವಂತ ಮುಖ್ಯ ಅಲ್ಲ, ಕೃಷಿ ಸಾಕ್ಷರತೆ ಎಷ್ಟಿದೆ, ಅಲ್ಲಿ ತಾಂತ್ರಿಕತೆಗಳು ಗೊತ್ತಿದೆಯಾ, ರಾಸಾಯನಿಕಗಳ ಉಪಯೋಗ ಗೊತ್ತಿದೆಯಾ, ಹವಾಮಾನ ವಿಪರೀತಗಳನ್ನು ನಾವು ಅರ್ಥ ಮಾಡ್ಕೊಂಡಿವೆ, ಇವೆಲ್ಲ ಆದ್ರೆ ಮಾತ್ರ ಕೃಷಿ ಸಾಕ್ಷರಾದವರು ಮಾತ್ರ ಯಶಸ್ವಿ ಆಗ್ತಾರೆ. ಅದನ್ನ ಕೃಷಿ ವಿಶ್ವವಿದ್ಯಾಲಯ ಮಣ್ಗಂಡಿದೆ. ಖಂಡಿತ ಇಲ್ಲಿ ಬಂದವರು ಧನ್ಯರು ಅಂತ ನಾವು ಅನ್ಕೊಳ್ತಾ ನಿಮಗೆ ಅಭಿನಂದನೆಗಳು ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ. ನಮ್ಮ ಜೊತೆಗೆ ಕೃಷಿ ಮೇಳದ ಅಧ್ಯಕ್ಷರು ಡಾಕ್ಟರ್ ಎಸ್ ಎಸ್ ಅಂಗಡಿ ಅವರು, ನಿಮಗೆ ಅಭಿನಂದನೆಗಳು ಸರ್. ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಕುಲಪತಿಗಳ ನೇತೃತ್ವದಲ್ಲಿ ಮಾಡ್ತಾ ಇದ್ದೀರಿ. ಎಷ್ಟು ಜನ ರೈತರು ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ? ಮತ್ತೆ ಕೃಷಿ ಮೇಳದಲ್ಲಿರುವಂತಹ ಸೌಲಭ್ಯಗಳೇನೇನು, ಮಳಿಗೆಗಳನ್ನು ಹೊಸದಾಗಿ ತೆಗಿಬೇಕು ಅಂತಂದ್ರೆ, ಅಥವಾ ರೈತರು ಬಂದು ವಸತಿ ಇರಬೇಕು ಅಂತಂದ್ರೆ ಏನಾದ್ರೂ ವ್ಯವಸ್ಥೆ ಇದೆಯಾ? ಅದೊಂದು ಅಂದ್ರೆ ಆಡಳಿತಾತ್ಮಕ ಒಂದು ಅನುಕೂಲತೆಗಳನ್ನ ಏನ್ ಮಾಡ್ಕೊಳ್ಳಲಾಗಿದೆ? ಹಿಂದಿನ ಒಂದು ಈ ಕೃಷಿ ಮೇಳವನ್ನು ನಾವು ಅವಲೋಕಿಸಿದಾಗ ಸುಮಾರು 14-16 ಲಕ್ಷ ರೈತರು ಕೃಷಿ ಮೇಳಕ್ಕೆ ಬರ್ತಾರೆ. ಹೋದ ಸಲ ಬರಗಾಲಿದ್ರೂ ಕೂಡ 10,65,000 ರೈತರು ನಮ್ಮ ಕೃಷಿ ಮೇಳವನ್ನು ವೀಕ್ಷಣೆ ಮಾಡ್ಯಾರ, ಅದರ ಲಾಭವನ್ನು ಪಡ್ಕೊಂಡಾರ. ಈಗ ವಿಮಾ ವ್ಯಾಪ್ತಿಗೊಳಿಸಿ ನಾವು ಕೃಷಿ ಈ ಮೇಳವನ್ನು ನಾವು ಆಚರಣೆ ಮಾಡಾಕತ್ತೀವಿ. ಆಮ್ಯಾಗ ಅಲ್ಲೆಲ್ಲ ಅಗ್ನಿಶಾಮಕ ವಾಹನ ಬಂದಿರ್ತಾವು, ಆಮ್ಯಾಗ ಕುಡಿ ನೀರಿನ ವ್ಯವಸ್ಥೆ ಮಾಡಿರ್ತೀವಿ, ಆಮ್ಯಾಗ ಮೊಬೈಲ್ ATM ವಾಹನಗಳಿರ್ತಾವು, ಆಮ್ಯಾಗ ಪ್ರಾತ್ಯಕ್ಷಿಕಗಳಿಗೆ ನಾವು ಬಸ್ಸನ್ನು ರೈತರಿಗೆ ಕೊಡಮಾಡ್ತೀವಿ. ಅಂದ್ರೆ ಅವ್ರನ್ನ ಹತ್ತಿಸ್ಕೊಂಡು ಹೋಗಿ ನಮ್ಮ ಹೊಲದೊಳಗೆ ಏನದಾವು ಬೆಳೆಗಳನ್ನು ತೋರಿಸ್ಕೊಂಡು ಹೊಳ್ಳೆ ಅವ್ರನ್ನ ಕರ್ಕೊಂಡು ಬಂದು ಬಿಡುವಂಥ ವ್ಯವಸ್ಥೆ ಐತಿ. ಅವ್ರನ್ನ ಡೇರಿಗೂ ಕರ್ಕೊಂಡು ಹೋಗಕ್ಕೆ ಬರ್ತೈತ್ರಿ. ಆಮ್ಯಾಗ ಹೈಟೆಕ್ ತೋಟಗಾರಿಕೆ ಅಂತ ಐತಿ, ಸೈದಾಪುರ ಫಾರ್ಮ್ ಅಂತ ಐತಿ ನಮ್ಮದು, ಅಲ್ಲೂ ಅವ್ರನ್ನ ಕರ್ಕೊಂಡು ಹೋಗಿ ವಿವಿಧ ನಮ್ಮ ಬೆಳೆ ಪದ್ಧತಿಗಳು ಹೆಂಗದಾವು, ನೀರಾವರಿ ಪದ್ಧತಿಗಳು ಹೆಂಗದಾವು, ಗೊಬ್ಬರ ನಿರ್ವಹಣೆ ಹೆಂಗೆ ಮಾಡ್ತೀವಿ, ಕಳೆ ನಿಯಂತ್ರಣ ಹೆಂಗೆ ಮಾಡ್ತೀವಿ, ಬೆಳೆ ಪದ್ಧತಿಗಳು ಹೆಂಗದಾವು, ಇದ್ರ ಬಗ್ಗೆ ಎಲ್ಲ ನಾವು ಅವರಿಗೆ ಸಾಕಷ್ಟು ಮಾಹಿತಿಯನ್ನು ಹೊಲದೊಳಗೆ ನಾವು ತೋರಿಸುವಂಥ ವ್ಯವಸ್ಥೆ ಐತಿ. ಆಮ್ಯಾಗ ಉಚಿತ ವೈದ್ಯಕೀಯ ಸಲಹಾ ಕೇಂದ್ರಗಳನ್ನು ನಾವು ತೆಗಿತೀವಿ. ನಮ್ಮಲ್ಲಿ ವಿಶ್ವವಿದ್ಯಾಲಯದೊಳಗೂ ವೈದ್ಯಾಧಿಕಾರಿಗಳು ಇರ್ತಾವೆ, ಅವರೆಲ್ಲ ಬಂದು ಹೆಚ್ಚು ಕಡಿಮೆ ಏನಾದರೂ ತೊಂದರೆಗಳಿದ್ರೂ ಅವನ್ನು ಸರಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡೀವಿ. ಆಮ್ಯಾಗ ನಾವು ಸಾರಿಗೆ ನಿರ್ವಹಣೆ ವ್ಯವಸ್ಥೆ ಕೂಡ ಸಮರ್ಪಕವಾಗಿ ಐತಿ. ಸರ್ಕಾರದ ಬಸ್ಸುಗಳನ್ನು ಇರ್ತಾವೆ, ಆಮ್ಯಾಗ BRTC ಬಸ್ಸುಗಳು ಇರ್ತಾವೆ, ಆಮ್ಯಾಗ ಅವರಿಂದ ಖಾಸಗಿ ವಾಹನಗಳನ್ನು ತೊಗೊಂಬಂದ್ರೂ ಅವರಿಗೆ ನಿಲ್ಲುವಂಥ ಒಂದು ಸ್ಥಳಗಳನ್ನು ಒಂದು 5-6 ಜಾಗದೊಳಗೂ ಮಾಡೀವಿ. ಆಮ್ಯಾಗ ಬಂದಂಥ ರೈತರಿಗೆ ಇಳ್ಕೊಳ್ಳೋ ವ್ಯವಸ್ಥೆನೂ ಐತ್ರಿ. ಈ ರೈತರು ಬರುಮುಂದೆ ತಮ್ಮ ಹೊಲದ ಮಣ್ಣು ಮತ್ತು ನೀರಿನ ಒಂದು ಮಾದರಿಗಳನ್ನು ತೊಗೊಂಬಂದ್ರೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಅವು ಮಾದರಿಗಳನ್ನು ಇಟ್ಕೊಂಡು ಅವರಿಗೆ ಅದರೊಳಗೆ ಇರುವಂಥ ಪೋಷಕಾಂಶ ಎಷ್ಟದಾವು, ಲವಣಾಂಶ ಎಷ್ಟೈತಿ, ನಾವು ಮಾಹಿತಿ ಕೊಡುವಂಥ ವ್ಯವಸ್ಥೆನೂ ಮಾಡ್ತೀವಿ. ಯಾಕಂದ್ರೆ ಮಣ್ಣು ಮತ್ತು ನೀರಿನ ಗುಣಧರ್ಮಗಳ ಆಧಾರದ ಮ್ಯಾಗ ಕೃಷಿ ಪದ್ಧತಿಗಳನ್ನು ನಾವು ಮಾಡಬೇಕಾಕೈತಿ. ಪ್ರಾತ್ಯಕ್ಷಿಕೆಗಳದಾವು, ತರಬೇತಿ ಕೊಡುವಂಥ ವ್ಯವಸ್ಥೆ ಅದಾವು. ನಮ್ಮ ರೈತರಿಂದ ನಮ್ಮ ವಿಜ್ಞಾನಿಗಳೊಡನೆ ಚರ್ಚೆ ಮಾಡಿ ಬೇರೆ ಬೇರೆ ಅವ್ರಿಗೆ ಏನು ತರಬೇತಿ ಬೇಕು ಅಂತ ತರಬೇತಿ ವ್ಯವಸ್ಥೆ ಇದ್ದಾಗ ಅವ್ರು ಬಂದು ಅದಕ್ಕೆ ಹಾಜರಾತಿಯಾಗಿ ಆ ತರಬೇತಿಗಳನ್ನು ಪಡ್ಕೊಂಡು ಹೋಗುವಂಥ ವ್ಯವಸ್ಥೆ ಕೂಡ ನಮ್ಮ ಹತ್ರ ಐತಿ. ಆಮ್ಯಾಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಸಮಗ್ರ ಇದು ಪೋಷಕಾಂಶ ನಿರ್ವಹಣೆ ಕೆಲವೊಂದು ತರಬೇತಿ ಕೊಡ್ತಿರ್ತೀವಿ. ಪರಿಕರ ಮಾರಾಟಗಾರರು ಕೂಡ ನಾವು ಕೆಲವೊಂದು ತರಬೇತಿ ಅದಾವು. ಜೇನು ಸಾಕಾಣೆ, ಮೊಲ ಸಾಕಾಣೆ, ಕುರಿ ಸಾಕಾಣೆ, ಹೈನುಗಾರಿಕೆ, ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬರುವಂಥ ಈ ಎಲ್ಲ ತರಬೇತಿಗಳ ಬಗ್ಗೆನೂ ಅವರು ಯಾವಾಗ ಕೊಡ್ತಾರೆ, ಏನು ಕೊಡ್ತಾರೆ, ಅದ್ರ ಬಗ್ಗೆ ಸಮರ್ಪಕ ಮಾಹಿತಿಯನ್ನು ತೆಗೆದುಕೊಂಡು ಹೋಗಕ್ಕೆ ರೈತ ಬಾಂಧವರಿಗೆ ಸ್ವಾಗತ. ತುಂಬ ವಿಸ್ತೃತ ಮಾಹಿತಿ ನೀಡ್ತಾ ಇದ್ರಿ ಡಾಕ್ಟರ್ SS ಅಂಗಡಿಯವರೇ. ನಾವು ಕುಲಪತಿಗಳನ್ನ ಅಭಿನಂದಿಸಲೇಬೇಕು, ಯಾಕಂದ್ರೆ ಇತ್ತೀಚೆಗೆ ಮಾನ್ಯ ಪ್ರಧಾನಮಂತ್ರಿಗಳು 109 ತಳಿಗಳನ್ನು ಬಿಡುಗಡೆ ಮಾಡಿದ್ರು. ಅದರೊಳಗೆ ಜೋಳದ ತಳಿ DSH-6 ಮತ್ತು ಬರಗು ತಳಿ DHPM-64, ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಒಂದು ಹೊಸ ಸಂಶೋಧನೆ ಆಗಿರುವಂಥದ್ದು ಬಿಡುಗಡೆ ಮಾಡಿದರು. ಹೀಗಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯವನ್ನು ಅಭಿನಂದಿಸ್ತಾ ನಮ್ಮ ಜೊತೆಗೆ ಸಂಶೋಧನಾ ನಿರ್ದೇಶಕರಿದ್ದಾರೆ ಡಾಕ್ಟರ್ BD ಬಿರಾದಾರ್ ಅವರು. ಡಾಕ್ಟರ್ BD ಬಿರಾದಾರ್ ಅವರೇ, ಕೃಷಿ ವಿಶ್ವವಿದ್ಯಾಲಯ ರೈತರಿಗೆ ಹೊಸದೇನು ಕೊಡಬೇಕು ಅಂತ ತುಡಿತಾ ಇರೋದು ಬಹಳ ನಿಜವಾಗಿ ಸಂತೋಷ ವಿಚಾರ. ತಳಿಗಳ ಅಭಿವೃದ್ಧಿ ಕುರಿತಂತೆ ರೈತರಿಗೆ ಮಾಹಿತಿ ನೋಡಿ ನಿಟ್ಟಿನೊಳಗೆ ಕೃಷಿ ಮೇಳದೊಳಗೆ ಏನೇನು ಕಾರ್ಯಕ್ರಮಗಳು ಆಯೋಜಿತವಾಗಿವೆ ಹೇಳ್ಬೋದಾ? ಕೃಷಿ ಮೇಳದ ಧ್ಯೇಯವಾಕ್ಯ ಏನಂದರೆ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು. ಈ ತಾಂತ್ರಿಕತೆಗಳು ಅಂದ ತಕ್ಷಣ ಹವಾಮಾನ ವೈಪರೀತ್ಯವನ್ನು ತಡೆದು ಪುನಶ್ಚೇತಗೊಂಡು ಹೆಚ್ಚಿನ ಇಳುವರಿ ಕೊಡೋಕ್ಕಂಥ ತಳಿಗಳನ್ನು ಅಭಿವೃದ್ಧಿಪಡಿಸೋದು ಭಾಳ ಅವಶ್ಯಕತೆ ಇದೆ. ಆ ದೃಷ್ಟಿಯಲ್ಲಿ ನಾವು ಅನೇಕ ತಳಿಗಳನ್ನು ಹೋದ ವರ್ಷವೂ ಬಿಡುಗಡೆ ಮಾಡಿದ್ದೆವು, ಈ ವರ್ಷವೂ ಕೂಡ ಅದೇ ರೀತಿ ಬಿಡುಗಡೆ ಮಾಡಿವಿ. ಈಗಾಗಲೇ ತಾವು ಹೇಳಿದ್ರು ಈ ಸಿರಿಧಾನ್ಯಗಳು ಅಂತಕ್ಕಂಥವು ಮೂಲತಃ ಇವು ಹವಾಮಾನ ವೈಪರೀತ್ಯನ ತಡೆದುಕೊಳ್ಳುವ ಶಕ್ತಿ ಇಲ್ಲಂಥ ಬೆಳೆಗಳು. ಅದರಲ್ಲಿ ಮತ್ತು ಶ್ರೇಷ್ಠತೆ ಆದಂಥ ಒಂದು ಜೋಳದ ತಳಿ ಮತ್ತು ಒಂದು ಬರಗಿನ ತಳಿಯನ್ನು ಕೂಡ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಂದ 109 ತಳಿಗಳಲ್ಲಿ ಇವೆರಡು ಕೂಡಿದ್ದು. ಇದರ ಜೊತೆಗೆ ಈ ವರ್ಷ ನಾವು ಭತ್ತದ ಎರಡು ತಳಿಗಳು ಬಿಡುಗಡೆ ಮಾಡಿವಿ, DRV-1 ಮತ್ತು DRV-2 ಅಂತಕ್ಕಂಥದ್ದು. ಈ ತಳಿಗಳ ವಿಶೇಷತೆ ಏನಂದರೆ ಭತ್ತದಲ್ಲಿ ಸಾಮಾನ್ಯವಾಗಿ ಸಸಾರಜನಕ ಪ್ರಮಾಣ ಭಾಳಷ್ಟು ಕಡಿಮೆ ಇರ್ತದೆ, 5-6% ಭಾಳ ಅಂದ್ರೆ ಆಯಿತು. ಈ ಎರಡು ತಳಿಗಳಲ್ಲಿ ಸುಮಾರು 9% ಸಸಾರಜನಕಿದೆ, ಜೊತೆಗೆ ಹೆಚ್ಚಿನ ಪ್ರಮಾಣದ ಕಬ್ಬಿಣ ಅಂಶ ಈ ಎರಡು ತಳಿಗಳಲ್ಲಿದೆ. ಸೊ ಈ ಎರಡು ವಿಶೇಷ ತಳಿಗಳು ನಾವು ಈ ವರ್ಷ ಬಿಡುಗಡೆ ಮಾಡೀವಿ. ಈ ತಳಿಗಳ ಒಂದು ಬೆಳೆಯೋದರಿಂದ ಮತ್ತು ಅದನ್ನು ತಿನ್ನುವುದರಿಂದ ಸಾಕಷ್ಟು ನಮ್ಮ ಒಂದು ಏನು ಕಬ್ಬಿಣ ಅಂಶದ ಕೊರತೆ ಆಗಲಿ ಅಂತ ಸಸಾರಜನಕ, ಯಾಕಂದರೆ ಈಗ ನಾವು ಭತ್ತ ತಿನ್ನೋದು ಜಾಸ್ತಿ ಆಗಿದೆ, ಇಂಥ ತಳಿಗಳ ಅಭಿವೃದ್ಧಿ ಬಹಳ ಮಹತ್ವದ್ದು. ಈ ದೃಷ್ಟಿಯಿಂದ ನಾವು ಎರಡು ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಜೊತೆಗೆ ಅನೇಕ ತಂತ್ರಜ್ಞಾನಿಗಳು ಅಂದರೆ ಈಗ ಕೀಟಗಳ ನಿರ್ವಹಣೆ ಮಾಡತಕ್ಕದ್ದು, ಆಮೇಲೆ ರೋಗಗಳನ್ನು ನಿರ್ವಹಣೆ ಮಾಡತಕ್ಕಂಥದ್ದು, ಪೋಷಕಾಂಶಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು, ಬರ ತಡ್ಕೊಳ್ಳತಕ್ಕಂಥ ನಿರ್ವಹಣೆ ಮಾಡ್ತಕ್ಕಂಥದ್ದು, ಹೆಚ್ಚು ಮಳೆ ಆದರೆ ಆ ಹೆಚ್ಚಿನ ತೇವಾಂಶ ತಡೆದುಕೊಂಡು ಮತ್ತೆ ಪುನಶ್ಚೇತಗೊಂಡು ಯಾವ ರೀತಿ ನಾವು ಬೆಳೆಯನ್ನು ಅಥವಾ ಇಳುವರಿಯನ್ನು ಗಣನೀಯವಾಗಿ ಹೆಚ್ಚಿಸಲಿಕ್ಕೆ ಏನು ತಂತ್ರಜ್ಞಾನಗಳು ಬೇಕು ಅಂತ ಅನೇಕ ತಂತ್ರಜ್ಞಾನಗಳನ್ನು ನಾವು ಬಿಡುಗಡೆ ಮಾಡೀವಿ. ಆ ಒಂದು ಮಾಹಿತಿ ಈ ಕೃಷಿ ಮೇಳದಲ್ಲಿ ಸಾಕಷ್ಟು ಸಿಗುತ್ತದೆ. ಉದಾಹರಣೆಗೆ ಈ ಸೋಯಾವರೆಯಲ್ಲಿ ಇವತ್ತಿತ್ತಲಾಗಿ ಎಲೆ ತಿನ್ನುವ ಕೀಟಗಳ ಹಾವಳಿ ಜಾಸ್ತಿ ಇದೆ, ಅದರ ಬಗ್ಗೆ ನಾವು ಒಂದು ತಂತ್ರಜ್ಞಾನ ಬೆಳವಣಿಗೆ ಮಾಡೀವಿ. ಜೊತೆಗೆ BT ಹತ್ತಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆ, ಉದಾಹರಣೆಗೆ ಬರೀ ನಮ್ಮಲ್ಲಿ ಆ ಹಿಲಿಯೋತಿಸ್ ಅಂತಕ್ಕಂಥದ್ದು ಅಷ್ಟೇ ನಾವು ಕಂಟ್ರೋಲ್ ಆಗಿದೆ BT-ಯಲ್ಲಿ. ಉದಾಹರಣೆಗೆ ಇನ್ನೂ ಎಲೆಗಳ ಹೀರುವ ಒಂದು ಕೀಟಗಳು ಭಾಳ ಇದಾವೆ, ಅದು ಕೂಡ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕಂತಕ್ಕದ್ದಿದೆ. ಶೇಂಗಾದಲ್ಲಿ ಎಲೆ ತಿನ್ನುವ ಹುಳದ ಕೀಟಗಳ ಬಗ್ಗೆ, ಮತ್ತು ಈರುಳ್ಳಿಯಲ್ಲಿ ಇತ್ತಿತ್ತಲಾಗಿ ಏನು ಸಮಸ್ಯೆ ಆಗಿದೆ ಅಂದರೆ ಈ ಮ್ಯಾಗಿನ ಎಲೆ ಒಣಗಿ ತಿರಿಸ್ತದೆ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಕ್ಕಂಥ ತಂತ್ರಜ್ಞಾನ ಇದೆ. ಆಮೇಲೆ ಈ ಮುಂಗಾರಿ ಜೋಳ ಮತ್ತು ಮೆಕ್ಕೆಜೋಳದಲ್ಲಿ ಫಾಲ್ ಆರ್ಮಿ ವರ್ಮ್ ಅಂತ ಬರ್ತಾ ಇದೆ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಕ್ಕಂಥದ್ದು, ಈ ಒಂದು ಎಲ್ಲ ತಂತ್ರಜ್ಞಾನಗಳನ್ನು ಮಾಹಿತಿನೂ ಕೊಡಲಾಗುತ್ತದೆ, ಜೊತೆಗೆ ಪ್ರಾತ್ಯಕ್ಷತೆಗಳೂ ಇದ್ರ ಬಗ್ಗೆ ಇರ್ತವೆ. ನೀವು ನಾವು ಹೇಳಿದೆವು ಈ ತಳಿಗಳು, ಈ ಜೋಳದ ತಳಿ ಆಗಲಿ, ಬರಗಿನ ತಳಿ ಆಗಲಿ, ಆಮೇಲೆ ಇನ್ನೊಂದು ಉದಾಹರಣೆಗೆ ಪೊಕ್ಕ ಬಹಿಂಗ್ ಅಂತಿಕೊಂಡು ಒಂದು ರೋಗ ಈ ಸುಗರ್ಕೇಂದಲ್ಲಿ ಕಬ್ಬಿನಲ್ಲಿ ಭಾಳ ಬರ್ತಾ ಇದೆ, ಅದನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆನೂ ಸಹಿತಕ್ಕೂ ನಾವು ಎಲ್ಲ ಮಾಹಿತಿಗಳನ್ನು ಈ ಕೃಷಿ ಮೇಳದಲ್ಲಿ ಇರ್ತದೆ. ರೈತರಿಗೆ ಒಂದು ಒಂದೇ ಒಂದು ವೇದಿಕೆ ಇಲ್ಲಿ ಏನು ಸಿಗ್ತದೆ ಅಂದರೆ ತಳಿಗಳ ಹಿಡಿದು ಕೀಟ ನಿರ್ವಹಣೆ ಹಿಡಿದು ಪೋಷಕಾಂಶಗಳ ನಿರ್ವಹಣೆ, ಬರ ನಿರ್ವಹಣೆ, ರೋಗ ನಿರ್ವಹಣೆ, ಸಮಗ್ರ ಎಲ್ಲ ಪದ್ಧತಿಗಳ ನಿರ್ವಹಣೆಯಾದ ತಂತ್ರಜ್ಞಾನಗಳು, ಹೊಸ ಹೊಸ ಆವಿಷ್ಕಾರಗಳು ಒಂದೇ ವೇದಿಕೆಯಲ್ಲಿ ಸಿಗ್ತಕ್ಕಂಥದ್ದು. ನೀವು ಒಂದಿನ ಎರಡು ದಿನದ ಒಳಗೆ ಇಡೀ ಒಂದು ಕೃಷಿಯಲ್ಲಿ ಮಾಹಿತಿಯನ್ನು ರೈತರು ಪಡಿತಕ್ಕಂಥ ಒಂದು ಲಾಭ ಇಲ್ಲಿದೆ. ಆಮೇಲೆ ಈ ಉದಾಹರಣೆಗೆ ಕೆಲವೊಂದು ನಮ್ಮಲ್ಲಿ ಈಗ ಪಲ್ಸ್ ಬೂಸ್ಟರ್ ಅಂತ ಬಂದಿದೆ. ಪಲ್ಸ್ ಬೂಸ್ಟರ್ ಅಂದರೆ ಈ ಇದಕ್ಕೆ ಕಡ್ಲಿ, ತೊಗರಿ, ಆಮೇಲೆ ಹೆಸರು, ಉದ್ದು ಇವಕ್ಕೆಲ್ಲನೂ ಇದಕ್ಕೆ ನಾವು ಒಂದು ಸ್ಪ್ರೇ ಮಾಡಿದ್ರೆ ಭಾಳಷ್ಟು ಇಳುವರಿ ಜಾಸ್ತಿ ಆಗ್ತಕ್ಕಂಥ. ಡಾಕ್ಟರ್ BD ಬೇರದರವ್ರೆ, ನಾವು ಹೇಳ್ತೀವಿ ರೀ ನಮ್ಮ ಮೊದಲ ಡಾಕ್ಟರ್ ಅಂದರೆ ರೈತ. ರೈತ ಬೆಳೆದು ಸರಿಯಾಗಿ ಬೆಳೆದು ನಮಗೆ ಉತ್ತಮವಾದ ಪೌಷ್ಟಿಕವಾದ ಆಹಾರ ಕೊಟ್ಬಿಟ್ರೆ ನಾವು ವೈದ್ಯರು ಬೇಕಾಗೇ ಇಲ್ಲ ನಮಗೆ. ಆ ನಿಟ್ಟಿನೊಳಗೆ ಈ ತಳಿಗಳ ಅಭಿವೃದ್ಧಿ ಏನಿದೆ ಭಾಳ ಒಂದು ಉತ್ತಮ ಕೆಲಸ ಇದು, ರೈತರಿಗೆ ಮುಟ್ತಾ ಇದೆ. ಈಗ ಸಾಕಷ್ಟು ವಿಶ್ವವಿದ್ಯಾಲಯ ಆ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ಕೃಷಿ ವಿಜ್ಞಾನ ಕೇಂದ್ರಗಳು ವಿಸ್ತರಣಾ ಒಂದು ಘಟಕಗಳ ಸಹಾಯದಿಂದ ಸಾಕಷ್ಟು ವ್ಯಾಪಕವಾಗಿ ಕೆಲಸ ಮಾಡ್ತಾ ಇರುತ್ತೆ. ತಮಗೆ ಅಭಿನಂದನೆಗಳು. ಈ ತಳಿಗಳ ಅಭಿವೃದ್ಧಿಯನ್ನು ಕೃಷಿ ಮೇಳದೊಳಗೆ ನಮ್ಮ ರೈತರು ಖಂಡಿತವಾಗಿ ಕಣ್ಣು ಹಾಯಿಸಬೇಕು ಅಂತ ಹೇಳ್ತಾ, ಪ್ರಾತ್ಯಕ್ಷಿಕಗಳು ನೋಡೋದು ಭಾಳ ಮುಖ್ಯ. ವಿಜ್ಞಾನಿಗಳ ಅಭಿವೃದ್ಧಿ ಮಾಡಿದಂಥ ಹೊಲಗಳಿಗೆ ಹೋಗಿ ಭೇಟಿ ಕೊಡೋದು, ಒಂದು ಎರಡು ದಿವಸ ಸಮಯ ಇಟ್ಕೊಂಡು ಬನ್ನಿ ದಯವಿಟ್ಟು ಅಂತ ರೈತರು ಹೇಳ್ತಾ, ಒಂದು ಒಟ್ಟಾರೆ ಪಟ್ಟಿ ಏನಿದೆಯಲ್ಲ 21-24 ತಾರೀಕಿನವರೆಗೆ ಆಗ್ತಾ ಇರುವಂಥ ಕಾರ್ಯಕ್ರಮಗಳ ಬಗ್ಗೆ ಕುಲಪತಿಗಳು ವಿವರ ನೀಡ್ಬೋದಾ? ಸಾಕಷ್ಟು ರೈತರು ಏನು ಹಿಂಗಾರು ಹಂಗಾಮಿಗೆ ಬೀಜದ ಸಲುವಾಗಿ ಬರ್ತಾರೆ. ಹಿಂಗಾರು ಹಂಗಾಮದ ಮುಖ್ಯ ಬೆಳೆಗಳಾದ ಜೋಳ, ಕಡಲೆ, ಆಮೇಲೆ ಗೋಧಿ, ಕುಸುಬೆ, ಮುಖ್ಯವಾಗಿ ಈ ಬೆಳೆಗಳಲ್ಲಿ ಏನು ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿದ್ದಾವಲ್ಲ ಎಲ್ಲ ತಳಿಗಳ ಬೀಜಗಳು ಮಾರಾಟ ಆಗ್ತದೆ. ಅದಕ್ಕೆ ರೈತ ಬಾಂಧವರು ಶಾಂತ ರೀತಿಯಿಂದ ತಮಗೆ ಬೇಕಾದಂಥ ಯಾವುದೇ ಬೆಳೆಗಳಲ್ಲಿ ಯಾವುದೇ ತಳಿಗಳ ಬೀಜಗಳನ್ನು ತಾವು ದಯವಿಟ್ಟು ಸಹಕರಿಸಿ ತೆಗೆದುಕೊಂಡು ಹೋಗಿ ಅವುಗಳನ್ನು ಬಿತ್ತಿ ತಾವು ಒಯ್ದಂಥ ತಳಿಗಳ ಬೀಜವನ್ನು ಕನಿಷ್ಠ 3 ವರ್ಷ ತಾವೇ ಶುದ್ಧೀಕರಣವಾಗಿಟ್ಟುಕೊಂಡು ಅವನೇ ಉಪಯೋಗ ಮಾಡಿರಿ. ಪ್ರತಿ ವರ್ಷ ನಮ್ಮಲ್ಲಿ ಬೀಜ ತಗೊಳ್ಕೊಳ್ಳೋಕೆ ಬರಬಾಡ್ರಿ, ಅವನ್ನೇ ಪಕ್ಕದ ರೈತರಿಗೆ ಕೊಡ್ರಿ. ರೈತರಿಂದ ರೈತರಿಗೆ ಹೊಸ ತಳಿಗಳ ಬೀಜ ಈ ರೀತಿ ಹೋಗಬೇಕು. ಪ್ರತಿ ವರ್ಷನ ನೀವು ಎಲ್ಲ ಮಾರಾಟ ಮಾಡಿ ಹೊಳ್ಳಿ ಬೀಜಕ್ಕೆ ಬಂದರೆ ಅದು ಇಲ್ಲ. ಯಾಕಂದರೆ ಒಮ್ಮೆ ತಳಿಗಳನ್ನು ತೆಗೆದುಕೊಂಡು ಹೋದಾಗ ಕನಿಷ್ಠ ಪಕ್ಷ 3 ವರ್ಷ ಆದರೂ ಅದೇ ತಳಿಗಳನ್ನು ತಾವು ಬೆಳೀರಿ, ಬೇರೆ ರೈತರಿಗೆ ಕೊಡ್ರಿ ಅಂತ ನಾನು ಕೇಳ್ಕೊಳ್ತೇನೆ. ಮತ್ತೆ ನಾವು ಪ್ರತಿ ದಿವಸ ಸಂಪನ್ಮೂಲ ವ್ಯಕ್ತಿಗಳಿಂದ ಆಯ್ದ ವಿಷಯಗಳಲ್ಲಿ ಚರ್ಚೆ ಇರ್ತದೆ. ಆ ಒಂದು ಮೊದಲನೇ ದಿವಸ ಆಧುನಿಕ ಕೃಷಿ ತಾಂತ್ರಿಕತಾ ಅಳವಡಿಕೆಗಳಲ್ಲಿ ಯುವ ಪೀಳಿಗೆ ಮತ್ತು ನವೋದ್ಯಮಿಗಳ ಪಾತ್ರ, ನಮ್ಮ ಪ್ರಧಾನಮಂತ್ರಿಗಳ ಕನಸು ಸ್ಟಾರ್ಟ್ಅಪ್ಸ್, ಕೃಷಿಯಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಒಂದು ಯೋಜನೆಯಲ್ಲಿ ಈಗ 106 ನವೋದ್ಯಮಗಳನ್ನು ನಾವು ಅನುದಾನ ಕೊಟ್ಟಿದ್ದೇವೆ. ಆ ಒಂದು ಅನುದಾನಕ್ಕೆ ಕೊಟ್ಟ ಪೈಕಿ 106 ಪೈಕಿ ಸುಮಾರು 20-25 ನವೋದ್ಯಮಿಗಳು ಬಂದು ಪ್ರದರ್ಶನ ಮಾಡ್ತಾರೆ. ಸ್ಟಾರ್ಟ್ಅಪ್ ಪೆವಿಲಿಯನ್ ಮಾಡಿದ್ದೇವೆ. ಇದಕ್ಕೆ ಯುವ ಪೀಳಿಗೆಗೆ ಪ್ರೋತ್ಸಾಹ ಸಿಗ್ತದೆ, ಅವರು ಉದ್ಯೋಗವನ್ನು ಅರಿಸಿಕೊಂಡು ಹೋಗಲಾರದೆ ತಾವೇ ಉದ್ಯೋಗ ಕೊಡುವಂಥ ಉದ್ಯಮಿಗಳು ಆಗಲಿಕ್ಕೆ ಕನಸುಗಳನ್ನು ಕಂಡು ನನಸಾಗಿ ಮಾಡಿಕೊಳ್ಳುವಂಥ ಒಂದು ಅವಕಾಶವಿದೆ. ಹಾಗೆ 2ನೇ ದಿವಸ ಕೃಷಿ ಮೇಳದ ಉದ್ಘಾಟನೆ ಇದೆ ಮತ್ತು ಶ್ರೇಷ್ಠ ಕೃಷಿಕ ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಮತ್ತು ಅವರಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಮತ್ತು ಮಧ್ಯಾಹ್ನ ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಸಾವಯವ ಹಾಗೂ ನೈಸರ್ಗಿಕ ಕೃಷಿ ಪಾತ್ರ, ಹವಾಮಾನ ಬದಲಾವಣೆಗೆ ಇದು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಬಹಳಷ್ಟು ಪ್ರಾಮುಖ್ಯತೆ ಬರ್ತದೆ. ಆದ್ದರಿಂದ ಈ ಎರಡು ಕೃಷಿಯನ್ನು ನಾವು ಪ್ರಚಾರ ಮಾಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ರೈತರಿಗೆ ಚರ್ಚೆ ಮಾಡ್ತೇವೆ. ಮತ್ತು ಪ್ರತಿನಿತ್ಯ ಮಧ್ಯಾಹ್ನ ರೈತರಿಂದ ರೈತರಿಗೆ ಕಾರ್ಯಕ್ರಮ ಇರ್ತದೆ. 3ನೇ ದಿವಸ ಪರಿಕರಗಳ ಸಾಮರ್ಥ್ಯ ಹೆಚ್ಚಿಸಲು ಮತ್ತು ಉತ್ಪನ್ನಗಳ ಮೌಲ್ಯವರ್ಧನೆ ವೃದ್ಧಿಸಲು ದ್ವಿತೀಯ ಕೃಷಿ, ಇದು ಮುಖ್ಯವಾಗಿ ಇದಕ್ಕೂ ಸಂಪನ್ಮೂಲ ವ್ಯಕ್ತಿಗಳಿಂದ ಪರಿಚಯ ಇರ್ತದೆ. ಮತ್ತು ಬರ ನಿರ್ವಹಣೆಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳು ಪ್ರತಿ ವರ್ಷ ನಾವು ಇಟ್ಟೇ ಇಡ್ತೇವೆ. ಯಾಕಂತಂದರೆ ಎಷ್ಟು ನಾವು ರೈತರಿಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಿರಿ ಅಂತ ಹೇಳಿದ್ರೂ ಅದು ಕಡಿಮೆನೇ. ನಾವು ಪ್ರತಿ ವರ್ಷ ಹೇಳ್ಕೊತಾ ಹೋಗ್ತೇವೆ, ಇಳುಕಲ್ಲಿಗೆ ಅಡ್ಡವಾಗಿ ಬದುಗಳನ್ನು ನಿರ್ಮಾಣ ಮಾಡಿರಿ ಅಂತೇವೆ, ನೀರನ್ನು ನಿಲ್ಲಿಸ್ರಿ, ಹೆಚ್ಚಿನ ನೀರನ್ನು ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡಿರಿ. ಮತ್ತು ಮಳೆ ಹೋದಾಗ ನಾವು ನೀರು ಹಾಸೋದು ಬೇಕಾಗಿಲ್ಲರಿ, ಒಂದು ನೀರಿನ ಸ್ಪ್ರೇ ಬೆಳೆಗಳಿಗೆ ಕೊಟ್ಟರೆ ಸಾಕು, ಒಂದು 15 ದಿವಸ ಬದುಕ್ತಾವೆ. ಹೌದು, ಹೀಗೆ ಸಾಕಷ್ಟು ಈಗ ಬರ ನಿರ್ವಹಣೆ ಬಗ್ಗೆ ಕಾರ್ಯಕ್ರಮಗಳನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಕೈಗೊಳ್ಳಬೇಕಾದ ಬೆಳೆ ಪದ್ಧತಿಗಳ ಬಗ್ಗೆಯೂ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾರೆ. ಆಮೇಲೆ 4ನೇ ದಿವಸ ಎಣ್ಣೆಕಾಳು ಹಾಗೂ ದ್ವಿದಳ ಧಾನ್ಯಗಳ ಉತ್ಪಾದನೆ, ಇದು ಕೂಡ ಪ್ರತಿ ವರ್ಷ ಇರ್ತದೆ. ಯಾಕಂದರೆ ಎಣ್ಣೆಕಾಳಿನ ಬಗ್ಗೆ ನಾವು ಇನ್ನೂ ಸೆಲ್ಫ್ ಸಫಿಷಿಯಂಟ್ ಇಲ್ಲ, ಅದಕ್ಕೆ ನಾವು ಇಂಪೋರ್ಟ್ ಮಾಡ್ತಾ ಇರ್ತೀವಿ. ರೈತರು ಬಹಳ ಅದಕ್ಕೆ ಪ್ರಾಮುಖ್ಯತೆ, ಯಾಕಂದ್ರೆ ಅದು ಆರ್ಥಿಕ ಒಂದು ಬೆನ್ನೆಲುಬು. ಇವತ್ತು ಹೆಸರಿನ ಒಂದು MSP ಏನಿದೆ ಅಂದ್ರೆ 8,600 ಇದೆ. ಇದು ನಮ್ಮ ರೈತ ಬಾಂಧವರು ಕಾಳಿನ ಉತ್ಪಾದನೆ ಮತ್ತು ದ್ವಿದಳ ಧಾನ್ಯಗಳ ಉತ್ಪಾದನೆ ಹೆಚ್ಚಾಗಬೇಕಾಗಿದೆ. ಅದಕ್ಕೆ ಪ್ರತಿ ವರ್ಷನೂ ಈ ಬೆಳೆಗಳ ಬಗ್ಗೆ ತಾಂತ್ರಿಕತೆಗಳ ನಾವು ಪ್ರಚಾರವನ್ನು ಏನು ಡಿಸ್ಕಷನ್ ಮೂಲಕ ಮಾಡ್ತಿರ್ತೀವಿ. ರೈತರಿಗೆ ಮತ್ತು ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಕ್ಯೂ ಆರ್ ಕೋಡ್ಗಳ ಮುಖಾಂತರ ರಿಜಿಸ್ಟ್ರೇಷನ್ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ರೈತರು ಎಲ್ಲ ವಾಟ್ಸಪ್ನಲ್ಲಿ ನಾವು ಸರ್ಕ್ಯುಲೇಟ್ ಮಾಡಿದ್ದೀವಿ. ಆ ಕ್ಯೂ ಆರ್ ಕೋಡನ್ನು ಉಪಯೋಗ ಮಾಡಿಕೊಂಡು ರೈತರು ರಿಜಿಸ್ಟ್ರೇಷನ್ ಮಾಡಲಿ, ಬಂದು ಈ ಕೃಷಿ ಮೇಳವನ್ನು ವೀಕ್ಷಿಸಲಿ. ಎಲ್ಲ ರೈತ ಬಾಂಧವರಿಗೆ ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊಳ್ತೀವಿ. ಡಾಕ್ಟರ್ SS ಸಂಗಡಿಯವರು ಒಂದೆರಡು ಮಾತು ಹೇಳ್ಬೋದು, ಯಾಕಂದರೆ ರೈತ ಬಾಂಧವರು ಈಗ ಬಂದು 4 ದಿವಸಗಳ ಉಪಯೋಗವನ್ನು ಮಾಡ್ಕೊಳ್ಬೋದು. ಅಂದರೆ ಹೇಗೆ 4 ದಿನಗಳನ್ನು ಕೂಡ ಸಮಯವನ್ನು ವೈಜ್ಞಾನಿಕವಾಗಿ ನಾವು ಸದುಪಯೋಗ ಮಾಡ್ಕೊಳ್ಬೇಕು. ಹೌದು, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರುವಂಥ ಪ್ರಾತ್ಯಕ್ಷಿಕಗಳಾಗಲಿ, ವಿಜ್ಞಾನಿಗಳಲ್ಲಿ ಚರ್ಚೆ ಮಾಡೋದಾಗಲಿ, ಆಮೇಲೆ ಈ ವಸ್ತು ಪ್ರದರ್ಶನ ನೋಡೋದಾಗಲಿ, ಇದು 1 ದಿವಸದಾಗ ಮುಗಿಯುವ ಕೆಲಸ ಅಲ್ರಿ. ಇದು ಮಿನಿಮಮ್ 2 ದಿವಸ ಇರಬೇಕಾಕೈತಿ. ಇದ್ರು ಅಂತಂದ್ರೆ ಎಲ್ಲ ಚರ್ಚೆ ಮಾಡೋಕ್ಕೂ ಆಕೈತಿ, ಹೊಲಗಳಲ್ಲಿ ಬೆಳೆಗಳನ್ನು ನೋಡೋಕ್ಕಾಕೈತಿ, ಮತ್ತು ಅವರು ನಮ್ಮ ವಿಜ್ಞಾನಿಗಳ ಜೊತೆ ತಮ್ಮ ಏನಾದರೂ ಪ್ರಶ್ನೆಗಳಿದ್ರೆ ಸಮಸ್ಯೆಗಳಿದ್ರೆ ಅವು ಕೂಲಂಕುಷವಾಗಿ ಚರ್ಚೆ ಮಾಡಿ ಅದರ ಬಗ್ಗೆ ಪರಿಹಾರವನ್ನು ತಗೊಂಡ್ಕೊಂಡು ಹೋಗ್ಬೋದು. ಆಯಾ ಜಿಲ್ಲೆಯೊಳಗೆ ನಮ್ಮದು ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರಗಳದಾವು. ಹಂಗೇನಾರ ಆದಲ್ಲಿ ನಮ್ಮ ಕೃಷಿ ವಿಜ್ಞಾನಿಗಳು ಸ್ವತಃ ಅವರ ಹೊಲಗಳಿಗೆ ಹೋಗಿ ಭೇಟಿ ನೀಡಿ ಅವರಿಗೆ ಪರಿಹಾರಗಳನ್ನು, ನಮ್ಮ ಸಮಸ್ಯೆಗಳೇನದಾವು ಅವಕ್ಕೆ ಸೂಕ್ತವಾದ ಒಂದು ತಂತ್ರಜ್ಞಾನವನ್ನು ಹೇಳಿ ಬರ್ತಾರೆ. ಧನ್ಯವಾದಗಳು ಸರ್. ಡಾಕ್ಟರ್ ಬಿಡಿ ಬೇರಾದರ್ ಅವರೇ, ಈಗ ನೋಡ್ರಿ ನಮ್ಮ ಕಾರ್ಯಕ್ರಮದ ಹೆಸರು ಕೃಷಿ ಶೋಧನೆ ಸಾಧನೆ. ನಮ್ಮ ಕೃಷಿಕರಲ್ಲಿ ಶೋಧನಾ ಮನೋಭಾವ ಬೇಕು. ಅಂದರೆ ಪ್ರತಿ ದಿವಸ ಹೊಲಕ್ಕೆ ಹೋಗಿ ಏನಿದೆ ಇವತ್ತು, ನಿನ್ನೆ ಒಂದು ಬೆಳೆ ಇವತ್ತು ಏನಾಗಿದೆ, ನಾಳೆ ಏನಾಗ್ಬೋದು ಅನ್ನೋದನ್ನು ಶೋಧನೆ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡಬೇಕು. ಅವ್ರು ಪ್ರಯತ್ನ ಮಾಡಿದಾಗ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಗಿರುವಂಥ ಸಂಶೋಧನೆಗಳು ಅವರಿಗೆ ತಲುಪ್ತವೆ, ಮತ್ತು ಅವರು ತಜ್ಞರೊಂದಿಗೆ ಮಾತಾಡ್ತಾರೆ, ಬೆಳೆಗಳಿಗೆ ಬೇಕಾದಂಥ ಒಂದು ಅನುಕೂಲತೆ ಮಾಡಿಕೊಡ್ತಾರೆ. ಆ ನಿಟ್ಟಿನೊಳಗೆ ಹೇಗೆ ಶೋಧನಾ ಮನೋಭಾವವನ್ನು ರೈತ ಬಂಧುವರು ಹೆಂಗೆ ಬೆಳೆಸ್ಕೊಳ್ತಾರೆ ಈ ಕೃಷಿ ಮೇಳದಲ್ಲಿ ಭಾಗಿಯಾದರೆ ಒಂದೆರಡು ಮಾತು. ನಾವು ಕೃಷಿ ಸಂಶೋಧನೆ ಏನು ಮಾಡ್ತೀವಿ ಅವನ್ನು ಪುಸ್ತಕ ರೂಪದಲ್ಲಿನೂ ತಂದಿರ್ತೀವಿ ನಾವು. ಸೊ ರೈತರು ಪುಸ್ತಕಗಳನ್ನು ಓದಬೇಕು, ಓದಿ ಆ ಸಂಶೋಧನೆಗಳ ಪ್ರಕಾರ ನಾವು ಏನು ಹೇಳ್ತೀವಿ ಅದನ್ನು ಅಳವಡಿಸ್ಕೋಬೇಕು. ಆಮೇಲೆ ಅದನ್ನು ಕೇಳಾರ್ದೇ ಈ ಅಂಗಡಿಗಳಿಂದ ಅಥವಾ ರಸಗೊಬ್ಬರಗಳು ಬೀಜ ಕೀಟನಾಶಕಗಳು ಮಾರಾಟಗಾರರು ಹೇಳೋದನ್ನು ಕೇಳಾರ್ದೇ ನಮ್ಮ ಪುಸ್ತಕಗಳನ್ನು ಓದಿ ಅದರೊಳಗೆ ವೈಜ್ಞಾನಿಕ ಸಲಹೆಗಳು ಏನದಾವೆ ಅದನ್ನು ಕೇಳಿ ನಾವು ತಾವು ಮಾಡಿದ್ರೆ ಡೆಫಿನೆಟ್ಟಾಗಿ ಉತ್ಪಾದಕತೆ ಜಾಸ್ತಿ ಆಗೇ ಆಗ್ತದೆ. ನಾವು ಈ ಒಂದು ಕೃಷಿ ಪರಿಸರವನ್ನು ರಕ್ಷಣೆನೂ ಮಾಡೋದು ನಮ್ಮ ಜವಾಬ್ದಾರಿ ಇದೆ ಮತ್ತು ನಮ್ಮ ಇಳುವರಿ ಜಾಸ್ತಿ ಮಾಡೋ ಜವಾಬ್ದಾರಿ ಇದೆ. ನಮ್ಮ ಸಂಶೋಧನೆಗಳು ಎರಡೂ ಈ ಬ್ಯಾಲೆನ್ಸ್ ಇರ್ತಾವೆ. ಆದರೆ ಈ ಕೃಷಿ ಪರಿಕರಗಳನ್ನು ಮಾರಾಟ ಮಾಡೋದು ಲಾಭ ಅಷ್ಟೇ ಇರುತ್ತೆ. ಸೊ ಆ ದೃಷ್ಟಿಯಿಂದ ನಾವು ರೈತರಲ್ಲಿ ಒಂದು ವಿನಂತಿ ಏನಪ್ಪಾ ಅಂದರೆ ನಾವು ಮಾಡಿದಂಥ ಸಂಶೋಧನೆಗಳನ್ನು ನಾವು ಏನು ಒಂದು ಬುಕ್ಗಳನ್ನು ಇಲ್ಲಿ ಎಲ್ಲ ಕೃಷಿ ಮೇಳದಲ್ಲಿ ಭಾಳಷ್ಟು ಬುಕ್ಗಳು ಸಿಗ್ತಾವೆ ನಮ್ಮ ರೈತರಿಗೆ. ಈ ಹೆಚ್ಚಿನ ಇಳುವರಿಗಾಗಿ ಉತ್ಪಾದನಾ ತಾಂತ್ರಿಕಗಳದ್ದು ಒಂದು ಪುಸ್ತಕ ಇದೆ, ಅತಿ ಕಡಿಮೆ ಬೆಲೆಯಲ್ಲಿ ಐತಿ. ಅದರಲ್ಲಿ ಎಲ್ಲ ಬೆಳೆಗಳಲ್ಲಿ ಏನು ಸಂಶೋಧನೆ ಮಾಡಿವಿ, ತಳಿಗಳ ಬಗ್ಗೆ ಇರ್ತದೆ, ಕೀಟ ನಿರ್ವಹಣೆ, ರೋಗ ನಿರ್ವಹಣೆ, ಬರ ನಿರ್ವಹಣೆ ಎಲ್ಲ ಇರುತ್ತೆ. ಅದನ್ನು ಒಂದು ಇಟ್ಟುಕೊಂಡು ಅದನ್ನು ಮೇಲಿಂದ ಮೇಲೆ ತಾವು ಓದ್ತಾ ಇದ್ದರೆ ಭಾಳಷ್ಟು ಅನುಕೂಲ. ಇದೇ ನಮ್ಮ ಭಗವದ್ಗೀತೆ ತಿಳಿಬೇಕು. ರೈತರ ಭಗವದ್ಗೀತೆ ಅಂದರೆ ಈ ಒಂದು ಅಧಿಕ ಇಳುವರಿಯಾಗಿ ಹೆಚ್ಚಿನ ಉತ್ಪಾದನಾ ತಂತ್ರಜ್ಞಾನಿಗಳು. ಯಾಕಂದರೆ ಇದು ವೈಜ್ಞಾನಿಕವಾಗಿ 50 ವರ್ಷಗಳ ಸಂಶೋಧನೆ ಮಾಡಿ ಮಾಡಿ ಮಾಡಿ ಅದನ್ನು ತಿದ್ದಿ ತರಲಾದಂಥ ಪುಸ್ತಕ. ಸೊ ಇದನ್ನು ಒಂದು ಇಟ್ಕೋಬೇಕು. ಜೊತೆಗೆ ಈ ಕೃಷಿ ಮೇಳದಲ್ಲಿ ಹೊಸ ಹೊಸ ಮಷಿನರಿಗಳಾಗಲಿ, ಈ ಉದಾಹರಣೆಗೆ ನೀರಾವರಿದು, ನೀರಾವರಿಯಲ್ಲಿ ಸ್ಪ್ರಿಂಕ್ಲರ್ ಸೆಟ್ ಹೊಸ ಮಾದರಿ ಬಂದಿರ್ತಾವೆ, ಆಮೇಲೆ ಡ್ರಿಪ್ ಇರಿಗೇಷನ್ ಸೆಟ್ ಬಂದಿರ್ತಾವೆ, ಪೈಪ್ಸ್ ಬೇರೆ ಬೇರೆ ಟೈಪ್ ಬಂದಿರ್ತಾವೆ, ಅತಿ ಕಡಿಮೆ ದರದಲ್ಲಿ ಹೆಚ್ಚಿನ ಒಂದು ಕೆಪ್ಯಾಸಿಟಿ ಎಲ್ಲ ಬಂದಿರ್ತವೆ, ಅಂಥವೆಲ್ಲವೂ ಇಲ್ಲಿ ಡಿಸ್ಪ್ಲೇ ಇರ್ತದೆ. ಜೊತೆಗೆ ಈಗ ಸೋಲಾರ್ ಎನರ್ಜಿ ಮುಖಾಂತರ ಯಾವ ರೀತಿ ನಾವು ಇದು ಮಾಡಬೇಕು, ಕರೆಂಟ್ ಮೇಲೆ ನಾವು ಡಿಪೆಂಡ್ ಆಗೋದು ಕಡಿಮೆ ಮಾಡಬೇಕಾಗಿದೆ. ಸೊ ಅಂಥವು ಕೂಡ ಮಾದರಿಗಳು ಇಲ್ಲಿ ಭಾಳ ಇರ್ತಾವೆ. ಆಮೇಲೆ ನೈಸರ್ಗಿಕ ಮತ್ತು ಸಮಗ್ರ ಕೃಷಿ, ನಮ್ಮಲ್ಲಿ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ, ಈ ಮೂರು ರೈತರುಗಳು ಏನು ಈಗ ರೈತಾಪಿ ಜನರಲ್ಲಿ ಮೂರು ಭಾಗ ಅದಾರೆ. ಈಗ ಒಬ್ಬರು ನೂತನ ಕೃಷಿಕರು ಕೆಮಿಕಲ್ ಫಾರ್ಮಿಂಗ್ ಅಂತ, ಇನ್ನೊಬ್ಬರು ಸಾವಯವ ಕೃಷಿಕರು, ಇನ್ನೊಬ್ಬರು ನೈಸರ್ಗಿಕ ಕೃಷಿಕರು, ಇನ್ನೊಬ್ಬರು ಸಮಗ್ರ ಕೃಷಿಕರು. ಸೊ ಎಲ್ಲರೂ ಬಂದ್ರೂ ಎಲ್ಲರಿಗೂ ಒಂದು ಮಾಡೆಲ್ ನಮ್ಮಲ್ಲಿ ಅದಾವೆ. ಡಾಕ್ಟರ್ ಬೇಡಿ ಬಿರಾದರ್ ಅವ್ರೆ, ನೋಡ್ರಿ ಪುಸ್ತಕ ಹೇಳುತ್ತಂತ ತಲೆ ಬಗ್ಗಿಸಿ ನನ್ನನ್ನು ನೋಡು, ನೀನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ. ಇದು ರೈತರಿಗೆ ಬಹಳ ಅನ್ವಯ ಆಗುವಂಥದ್ದು. ಯಾಕಂದ್ರೆ ಕೃಷಿ ಸಾಕ್ಷರತೆ ನೀಡೋ ನಿಟ್ಟಿನೊಳಗೆ ಆ ಪುಸ್ತಕಗಳು ವಿಜ್ಞಾನಿಗಳು ಮಾಡಿದಂಥ ಒಂದು ಶ್ರಮ ಸಾರ್ಥಕ ಆಗಬೇಕು ಅಂದರೆ ಅವರು ಅದನ್ನು ಓದಬೇಕು, ಅದನ್ನು ತಮ್ಮ ಹೊಲದೊಳಗೆ ಪ್ರಯೋಗ ಮಾಡಬೇಕು ಅಂದರೆ ಯಶಸ್ವಿ ಆಗ್ತದೆ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಕೊನೆಯದಾಗಿ ಒಂದೆರಡು ಮಾತುಗಳು, ಯಾಕಂದರೆ ಇವತ್ತು ಶಿಸ್ತುಬದ್ಧವಾಗಿ ಎಲ್ಲ ನೀಡಬೇಕು. ಯಾಕಂದರೆ ಎಷ್ಟು ತಾಂತ್ರಿಕತೆ ಅಭಿವೃದ್ಧಿಯಾಗಿದೆ ಅಂದರೆ ಗ್ಲೋಬಲೈಸೇಷನ್ ಆಗಿದೆ ನೋಡಿರಿ. ಈಗ ನಾವು ದ್ರೋಣಗಳ ಮುಖಾಂತರ ಔಷಧಿ ಸಿಂಪಡಿಸುವಂಥ ಕಾಲ ಬಂದಿದೆ. ಇದನ್ನು ರೈತರು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಕೃಷಿ ಮೇಳದೊಳಗೆ ಒಂದು ಶಿಸ್ತುಬದ್ಧವಾಗಿ ಯಾವುದೇ ಒಂದು ಗಲಭೆ ಗಲಾಟೆ ಆಗದೇ ಇರ್ತಾರೆ. ಯಾಕಂದರೆ ವಾಲಂಟಿಯರ್ಸ್ ಇರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೆ ಒಂದು ಸಹಕಾರ ನೀಡೋದಿಟ್ಟಿನೊಳಗೆ ಸಾರ್ವಜನಿಕರು ರೈತ ಬಾಂಧವರು ಹೇಗೆ 4 ದಿನಗಳ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಯಾವ ರೀತಿ ವ್ಯವಹರಿಸಬೇಕು, ಯಾವ ರೀತಿ ತಮ್ಮ ಉತ್ಸಾಹದಿಂದ ಬಂದು ಇದರ ಲಾಭ ಪಡೆದುಕೊಳ್ಬೇಕು, ತಾವು ಮಾಡಿದಂಥ ಶ್ರಮ ಸಾರ್ಥಕ ಆಗಬೇಕು ಅಂತ ಹೇಳ್ತೀರಾ? ಈ ಒಂದು ಕೃಷಿ ಮೇಳ ಕೃಷಿ ಜಾತ್ರೆಗೆ ಬರುವಂಥ ರೈತರಿಗೆ ನಮ್ಮ ಮುಖ್ಯ ದ್ವಾರದಲ್ಲಿ ರಿಜಿಸ್ಟ್ರೇಷನ್ ಇರ್ತದೆ, ನೋಂದಣಿ ಇರ್ತದೆ. ಅಲ್ಲಿ ಎಲ್ಲ ರೈತ ಬಾಂಧವರು QR ಕೋಡ್ ಮೂಲಕ ನೋಂದಣಿ ಮಾಡಿದವ್ರನ್ನ ಬಿಟ್ಟು ಉಳಿದ ರೈತರು ಯಾರು ನೋಂದಣಿ ಮಾಡಿರೋದಲ್ಲ ಅಂತಹವರು ನೋಂದಣಿ ಸ್ಥಳಕ್ಕೆ ಹೋಗಿ ನೋಂದಣಿ ಮಾಡಿ ಅಲ್ಲಿ ಮುಂದೆ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ, ಯಾವ ಕಡೆ ಹೋಗಬೇಕು, ಎಲ್ಲೆಲ್ಲಿ ಯಾವ ರೀತಿಯ ಸ್ಟಾಲ್ಗಳು ಅದಾವೆ ಅನ್ನೋದು ಅವರು ಆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಶಾಂತ ರೀತಿಯಿಂದ ಸ್ಟಾಲ್ಗಳನ್ನು ಎಲ್ಲ ವಿವಿಧ ಬಗೆಯ ಸ್ಟಾಲ್ಗಳನ್ನು ತಾವು ಶಾಂತ ರೀತಿಯಿಂದ ನೋಡ್ಕೋಬೋದು. ಆಮೇಲೆ ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯದ ಒಳಗಡೆ ತಾವು ಬಂದರೆ ಮುಖ್ಯ ಬಸ್ ಸ್ಟಾಪ್ನಲ್ಲಿ ಡಾಕ್ಟರ್ SW ಮೆಣಸಿನಕಾಯಿ ಅಂತ ಒಂದು ಮೂರ್ತಿ ಇದೆ. ಆ ಮೂರ್ತಿಯ ಪಕ್ಕದ ರೋಡಿನಲ್ಲಿ 4 ಬಸ್ಗಳು ಇರ್ತಾವೆ. ಆ 4 ಬಸ್ಗಳಿಂದ ನಾವು ರೈತರನ್ನು ನಮ್ಮ ವಿಸ್ತರಣೆ ನಿರ್ದೇಶಕರು ಹೇಳಿದ ಹಾಗೆ ಕ್ಷೇತ್ರ ಪ್ರದರ್ಶನ ಭೇಟಿಗೆ ಕರ್ಕೊಂಡು ಹೋಗ್ತೀವಿ. ಅದು ಮುಗಿಸಿ ಬಂದು ರೈತ ಬಾಂಧವರು ಏನು ಕೃಷಿ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಫಲಪುಷ್ಪ ಪ್ರದರ್ಶನ, ಆಮೇಲೆ ವಿಜ್ಞಾನಿಗಳ ಜೊತೆ ಚರ್ಚೆ, ವಿಸ್ಮಯಕಾರಿ ಕೀಟ ಪ್ರಪಂಚದ ಪ್ರದರ್ಶನವನ್ನು ನೋಡ್ಕೋಬೋದು. ಯಾರೂ ಅವಸರ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಉಳಿದುಕೊಳ್ಳೋದಕ್ಕೆ ಉಚಿತ ವಸತಿಯ ವ್ಯವಸ್ಥೆ ಇದೆ. ಊಟಕ್ಕೆ ದಯವಿಟ್ಟು ಖರ್ಚು ಮಾಡಬೇಕು, ಯಾಕಂದರೆ ನಾವು ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಇಷ್ಟೊಂದು 14-16 ಲಕ್ಷ ಬರುವಂಥ ರೈತ ಬಾಂಧವರಿಗೆ ನಾವು ಊಟದ ವ್ಯವಸ್ಥೆಯನ್ನು ಮಾಡೋದು ಕಷ್ಟ ಆಗ್ತದೆ. ಸುಮಾರು 125 ಮಳಿಗೆಗಳು, ಊಟದ ಮಳಿಗೆಗಳು, ಆಹಾರ ಪದಾರ್ಥಗಳನ್ನು ಮೀಸಲಿಟ್ಟಿದ್ದೇವೆ. ಅಲ್ಲಿ ಒಳ್ಳೆಯ ಗುಣಮಟ್ಟದ ಆಹಾರಗಳನ್ನು ಮಾಡಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ದೇವೆ. ಆಮೇಲೆ ತಮಗೆ ಎಲ್ಲಿ ಮಾರ್ಗದರ್ಶನ ಬೇಕೋ ಅಲ್ಲಿ ನಮ್ಮ NSS ವಾಲಂಟಿಯರ್ಸ್ ಇರ್ತಾರೆ, ಪೊಲೀಸರು ಇರ್ತಾರೆ, ಅವರ ಕಡೆಯಿಂದ ಮಾರ್ಗದರ್ಶನ ಪಡಿಬೋದು. ಅಲ್ಲಲ್ಲಿ ಮಾರ್ಗಸೂಚಿಗಳು ಕೂಡ ಇರ್ತವೆ. ಆಮೇಲೆ ವೈದ್ಯಕೀಯ ವ್ಯವಸ್ಥೆ ಏನು ಬೇಕಪ್ಪ ಅಂತಂದ್ರೆ ನಮ್ಮ ಮಳಿಗೆಗೆ ಹೋಗುವ ಮುಂಭಾಗದಲ್ಲಿ ವೈದ್ಯಕೀಯ ವ್ಯವಸ್ಥೆ ಇರ್ತದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವೈದ್ಯಾಧಿಕಾರಿಗಳು ಇರ್ತಾರೆ ಮತ್ತು ಧಾರವಾಡದ ಸಿವಿಲ್ ಹಾಸ್ಪಿಟಲಿಂದ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ. ಆ ವೈದ್ಯರು ಕೂಡ ಅಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ನಮ್ಮ ಇಡೀ ಕೃಷಿ ವಿಶ್ವವಿದ್ಯಾಲಯದ ಆವರಣ 4 ದಿವಸ ವಿಮಾಕ್ಕೆ ಒಳಪಟ್ಟಿದೆ. ಏನೇ ಅಪಘಾತ ಆದರೂ ಯಾರೂ ಭಯಪಡಬೇಕಾಗಿಲ್ಲ, ಅಪಘಾತ ಆಗಬಾರ್ದು ನಾವು ದೇವರಲ್ಲಿ ಬೇಡ್ಕೋತೀವಿ. ಏನೇ ಆದರೂ ಇಡೀ ಆವರಣ ಒಂದು ವಿಮೆಗೆ ಒಳಪಟ್ಟಿದೆ ಅಂತ ಎಲ್ಲರ ಗಮನಕ್ಕೆ ನಾವು ತಿಳಿಬಯಸ್ತೇವೆ. ಈಗ ಹೆಚ್ಚಿನ ಅನುಕೂಲ ಇದ್ದಂಥ ರೈತರಿಗೆ ವಸತಿ ಮಾಡಬೇಕಪ್ಪ ಅಂತಂದರೆ ನಾವು ಅವರಿಗೆ ಪೇಮೆಂಟ್ ಬೇಸ್ ಮೇಲೆ ಈ ಜರ್ಮನ್ ಹಾಸ್ಪಿಟ್ಲ ಪಕ್ಕದಲ್ಲಿ ಸೇವಾಲಯ ಅಂತ ಇದೆ, ಅಲ್ಲಿ ಅವರಿಗೆ ಅತ್ಯಂತ ವ್ಯವಸ್ಥಿತವಾದ ಏನು ವಸತಿ ಸೌಕರ್ಯ ಇದೆ. ಆದರೆ ಅದಕ್ಕೆ ಸ್ವಲ್ಪ ಪೇಮೆಂಟ್ ಮಾಡಬೇಕಾದ 1 ದಿವಸ ಅಲ್ಲ, 2 ದಿವಸ 3 ದಿವಸ ಇದ್ದು ತಿಳ್ಕೊಂಡು ನೋಡಿಕೊಂಡು ಹೋಗ್ರಿ ಅಂತ ನಾನು ಕಳಕಳಿಯವಾಗಿ ಕೇಳ್ತೀನಿ. ಇದು ನಮ್ಮ ಒಂದು ಅಂದರೆ ಜವಾಬ್ದಾರಿ ಅನ್ನೋ ಥರ ನೀವು ಈಗ ಕೃಷಿ ಮೇಳವನ್ನು ಉಪಯೋಗ ತೆಗೆದುಕೊಂಡು ಖಂಡಿತ ಲಾಭ ಆಗುತ್ತೆ. ಡಾಕ್ಟರ್ PN ಪಾಟೀಲ್ ರೀ, ಕುಲಪತಿಗಳು ತಾವು ತುಂಬ ಸಾಕಷ್ಟು ವ್ಯಸ್ತ ಇದ್ದರೂ ಕೂಡ ನಮ್ಮ ಆಕಾಶವಾಣಿಗೆ ಬಂದು ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಮತ್ತು ಕೃಷಿ ಮೇಳದ ಬಗ್ಗೆ ಅತ್ಯಮೂಲ್ಯ ಮಾಹಿತಿ ನೀಡಿದ್ರಿ. ಡಾಕ್ಟರ್ SS ಅಂಗಡಿಯವರು, ವಿಸ್ತರಣೆ ನಿರ್ದೇಶಕರು, ಬಹಳ ಅಧ್ಯಕ್ಷರಾಗಿ ಕೃಷಿ ಮೇಳ ಯಶಸ್ವಿಯಾಗಿ ಮಾಡಿ ಅಂತ ನಿಮ್ಗೆ ಹಾರೈಸ್ತೀವಿ. ಡಾಕ್ಟರ್ BD ಬಿರಾದರ್ ಅವರು, ಸಂಶೋಧನಾ ನಿರ್ದೇಶಕರು, ಯಾಕಂದರೆ ಸಂಶೋಧನೆ ಇವತ್ತು ಬಹಳ ಜನಜನಿತವಾಗಿರುವಂಥದ್ದು. ಹೊಸ ಹೊಸ ತಳಿಗಳು ಬಂದ್ರೇ ಇವತ್ತು ಅಭಿವೃದ್ಧಿ ಅನ್ನೋದು ಇದೆ, ಜಗಜ್ಜಾಹೀರಾಗಿದೆ. ಆ ನಿಟ್ಟಿನೊಳಗೆ ತಮ್ಮ ಒಂದು ವಿಭಾಗ ಕೂಡ ಭಾಳ ಮುಖ್ಯ. ಅದನ್ನು ರೈತ ಬಾಂಧವರು ಆ ಸಂಶೋಧನಾ ವಿಷಯಗಳನ್ನು ಹೆಚ್ಚು ಗಮನಿಸಲಿ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಮತ್ತು ಶುಭವಾಗಲಿ, ಕೃಷಿ ಮೇಳ ಯಶಸ್ವಿಯಾಗಲಿ. ನಿಮ್ಮ ಒಂದು ಕಳಕಳಿನ ರೈತ ಬಾಂಧವರು ಅರ್ಥ ಮಾಡಿಕೊಳ್ಳಿ, ಕೃಷಿ ಮೇಳಕ್ಕೆ ಬಂದು ಹೆಚ್ಚು ಹೆಚ್ಚು ಒಂದು ಮಾಹಿತಿಯನ್ನು ಪಡೆದುಕೊಳ್ಳಿ. ಒಂದು ಇವತ್ತು ಮಾಹಿತಿ ಇದ್ದಾವ ಗೆದ್ದಾವ ಅಂತ ನೀವೆಲ್ಲ ಕೃಷಿ ಮೇಳದಲ್ಲಿ ಅದನ್ನು ಮಾಹಿತಿ ಮಾಡಿಕೊಂಡು 16-20 ಲಕ್ಷ ಜನ ಬಂದು ಇದನ್ನು ನೋಡಲಿ, ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ವ್ಯವಹರಿಸಲಿ ಮತ್ತು ಅದರ ಸಂಪೂರ್ಣ ಲಾಭವನ್ನು ಪಡೀಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಕೃತಜ್ಞತೆಗಳು. ಡಾಕ್ಟರ್ ನಮಸ್ಕಾರ. ಇದುವರೆಗೆ ಕೃಷಿ ಮೇಳ 2024 ಕುರಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್, ವಿಸ್ತರಣಾ ನಿರ್ದೇಶಕ ಡಾಕ್ಟರ್ SS ಅಂಗಡಿ ಹಾಗೂ ಸಂಶೋಧನಾ ನಿರ್ದೇಶಕ ಡಾಕ್ಟರ್ BD ಬಿರಾದರ್ ಅವರೊಂದಿಗೆ ಪೂರ್ವಭಾವಿ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶರಣಬಸವ ಚೋಳಿನ್. ನೆಚ್ಚಿನ ರೈತ ಬಾಂಧವರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ರೈತರ ವಾರ್ಷಿಕ ಹಬ್ಬ ಕೃಷಿ ಮೇಳವನ್ನು September 21-24, 2024 ಏರ್ಪಡಿಸಲಾಗುವುದು. ಈ ಕೃಷಿ ಮೇಳದಲ್ಲಿ ಸುಮಾರು 700-800 ಮಳಿಗೆಗಳು ತಮ್ಮ ಕೃಷಿ ತಂತ್ರಜ್ಞಾನವನ್ನು ಪ್ರದರ್ಶನ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ರೈತರಿಂದ ರೈತರಿಗೆ ಚರ್ಚಾಗೋಷ್ಠಿಯನ್ನು ಸಹ ಆಯೋಜಿಸಲಾಗುವುದು. ರೈತ ಬಾಂಧವರು ಈ ಕೃಷಿ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಕೃಷಿ ಜ್ಞಾನ ಭಂಡಾರವನ್ನು ವೃದ್ಧಿಸಿಕೊಳ್ಳುವುದರ ಜೊತೆಗೆ ಕೃಷಿ ಹಾಗೂ ಪೂರಕ ಚಟುವಟಿಕೆಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಕೊಂಡುಕೊಳ್ಳಬಹುದು. ಕೃಷಿ ಮೇಳದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಸುಧಾರಿತ ತಳಿಗಳ ಬೀಜಗಳನ್ನು ಸಹ ಮಾರಾಟ ಮಾಡಲಾಗುವುದು. ಈ ವರ್ಷದ ಕೃಷಿ ಮೇಳವನ್ನು ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಎಂಬ ಘೋಷವಾಕ್ಯದಡಿ ಏರ್ಪಡಿಸಲಾಗುವುದು. ರೈತರಿಂದ ರೈತರಿಗೆ ಚರ್ಚಾಗೋಷ್ಠಿಯನ್ನು ಹಾಗೂ ವಿಜ್ಞಾನಿಗಳೊಂದಿಗೆ ಸಂವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುವುದು. ರೈತರ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ಸೂಚಿಸಲು ಎಲ್ಲ ಕೃಷಿ ವಿಷಯಗಳನ್ನೊಳಗೊಂಡ ವಿಜ್ಞಾನಿಗಳ ತಂಡವು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕೃಷಿ ಮೇಳದ 4 ದಿನವೂ ಲಭ್ಯವಿರುತ್ತದೆ. ಕೃಷಿ ಮೇಳದಲ್ಲಿ ಕೃಷಿ ಸಾಧಕರಿಗೆ ಸನ್ಮಾನಿಸಲಾಗುತ್ತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕೃಷಿ ರಸದೌತಣವನ್ನು ಸವಿಯಬೇಕಾಗಿ ವಿನಂತಿ. ತಾವು ಬನ್ನಿ, ತಮ್ಮ ನೆರೆಹೊರೆಯವರನ್ನು ಕರೆತನ್ನಿ. ಇದು ಕೃಷಿ ಮೇಳ ಕುರಿತು ಪ್ರಕಟಣೆ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೊಳ್ಳಿನ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ರಂಗ ಪ್ರಸಾರವಾಯಿತು.